प्रधान मंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3000 रुपए मासिक पेंशन होगी सुनिश्चित। 55 रुपए से 200 रुपए की मासिक किश्त देकर प्रवेश कर सकते हैं 18 से 40 वर्ष तक के किसान। इस अंशदायक योजना में सरकार देगी बराबर का योगदान। सभी किसान भाई बहन इस योजना के लाभ के लिए जनसेवा केंद्र में जाएं और अपना निःशुल्क नामांकन कराएं। प्रधानमंत्री किसान मान धन योजना, अन्नदाता के परिश्रम को संबल, पेंशन से सुरक्षित उनका कर। कृषि एवं किसान कल्याण मंत्रालय भारत सरकार द्वारा जनहित में जारी। ಇದೀಗ ಆಳ್ವಾಸ್ ವಿರಾಸತ್ನ ಅಂಗವಾಗಿ ಮೊನ್ನೆ ಉದ್ಘಾಟನೆಗೊಂಡ ಕೃಷಿ ಮೇಳದಲ್ಲಿ ಭಾಗವಹಿಸಿದವರ ಅನಿಸಿಕೆಗಳನ್ನು ಆಧರಿಸಿದ ಕಾರ್ಯಕ್ರಮ. ಆಳ್ವಾಸ್ ವಿರಾಸತ್ನ ಅಂಗವಾಗಿ ಮೊನ್ನೆ ಕೃಷಿ ಮೇಳದ ಉದ್ಘಾಟನೆ ನಡೆಯಿತು. ಇದರ ಅಂಗವಾಗಿ ಕರಕುಶಲ ಮೇಳ, ವಸ್ತು ಪ್ರದರ್ಶನ, ಆಹಾರ ಮೇಳಗಳು ಉದ್ಘಾಟನೆಗೊಂಡು 700ಕ್ಕಿಂತಲೂ ಹೆಚ್ಚು ಮಳಿಗೆಗಳು ಆಳ್ವಾಸ್ನ ಆವರಣದಲ್ಲಿ ಅನಾವರಣಗೊಂಡಿದೆ. ವಿರಾಸತ್ನ ಅದ್ಭುತ ಕಲಾ ಪ್ರದರ್ಶನದ ಜೊತೆಗೆ ಜನರ ಕಣ್ಮನಗಳನ್ನು ಸೆಳೆಯುತ್ತಿವೆ. 5 ದಿನಗಳ ಈ ಮೇಳದ ಕುರಿತು ಅಲ್ಲಿನ ವ್ಯವಸ್ಥಾಪನಾ ಸಮಿತಿಯೊಂದಿಗೆ ಸಂದರ್ಶಕರ ಜೊತೆ ಹಾಗೂ ಮಾರಾಟಗಾರರನ್ನು ನಾವು ಮಾತನಾಡಿಸಿದೆವು. ಮೊದಲಿಗೆ ರಾಜವರ್ಮ ಬೈಲಂಗಡಿ ಅವರು ಕೃಷಿ ಮೇಳದ ಕುರಿತು ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದರು. ರಾಜವರ್ಮ ಬೈಲಂಗಡಿಯವರು ನಮ್ಮ ಜೊತೆ ಇದ್ದಾರೆ. ಅವರು ಸುಮಾರು 3 ದಶಕಗಳಿಗಿಂತಲೂ ಹೆಚ್ಚಿನ ಕಾಲ ಈ ಕೃಷಿ ಸೀರನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ಈ 30 ವರ್ಷಗಳಿಗಿಂತಲೂ ಹೆಚ್ಚಿನಿಂದ ಈ ಒಂದು ಇದನ್ನು ನಡೆಸಿಕೊಂಡು ಬರ್ತಾ ಇದ್ದೀರಿ. ಇದರ ವ್ಯವಸ್ಥೆ ಎಲ್ಲ ಇಷ್ಟು ವರ್ಷಗಳಲ್ಲಿ ಹೇಗೆ ನಡೀತಾ ಇದೆ? ಇದು ನೋಡಿ, 30 ವರ್ಷ ಅಂತ ಹೇಳಿದ್ರೆ ವಿರಾಸತ್ತಿಗೆ 30 ವರ್ಷ ಆದದ್ದು. ಈ ಕೃಷಿ ಮೇಳ ಅಂತ ಹೇಳುವಂತದ್ದು ಪ್ರಾರಂಭ ಆದದ್ದು 2012ರಿಂದ. ಆ 2012ರಿಂದ ನಾನು ಆಳ್ವರ ಕೆಲಸಗಾರರೊಟ್ಟಿಗೆ ಸೇರಿಕೊಂಡು ಸಹಕಾರ ಮಾಡಿದ್ದೇನೆ. ಈ ವರ್ಷದ ವ್ಯವಸ್ಥೆ ಹೇಗಿತ್ತು ಅಂತ ಹೇಳಿದ್ರೆ, 30ನೇ ವರ್ಷದ ವಿರಾಸತ್ ನಡೆಯುವ ವೇಳೆ ಇದರ ಪೂರ್ವಭಾವಿ ಕೆಲಸಗಳು ಸುಮಾರು 1 ತಿಂಗಳಿಂದ ಪ್ರಾರಂಭ ಆಗ್ತದೆ. ಈ ಮೇಳಗಳನ್ನು ಹೇಗೆ ಮಾಡಬಹುದು ಅಂತ ಹೇಳುವಂತ ಐಡಿಯಾವನ್ನು ಆಳ್ವರು ಕೊಡ್ತಾರೆ. ಆಳ್ವರ ಒಂದು ನೇತೃತ್ವದಲ್ಲಿ ಎಲ್ಲ ಕೆಲಸಗಳು ನಡೀತಾ ಇರ್ತದೆ. 700ಕ್ಕಿಂತ ಮಿಕ್ಕಿದ ಸ್ಟಾಲ್ಗಳಿದ್ದಾವೆ. ಈ ಸ್ಟಾಲ್ಗಳನ್ನು ರಚನೆ ಮಾಡುವುದಕ್ಕೆ, ಇದನ್ನು ಅಲಾಟ್ ಮಾಡುವುದಕ್ಕೆ ಬೇರೆ ಬೇರೆ ಕೆಲಸಗಳು, ನೀರಿನ ವ್ಯವಸ್ಥೆ, ಎಲೆಕ್ಟ್ರಿಫಿಕೇಶನ್, ಈ ಎಲ್ಲ ವ್ಯವಸ್ಥೆಗೆ ಆಳ್ವಾಸಿನ ಸ್ಟಾಫ್ಗಳು ಅಂದರೆ ನೌಕರರು ಹಿಂದ್ಗಡೆಯಿಂದ ತುಂಬಾ 1 ತಿಂಗಳಿಂದ ಕೆಲಸ ಮಾಡ್ತಿದ್ದಾರೆ. ಅವಿರತ ಕೆಲಸ ಮಾಡ್ತಾರೆ. ಇದರಲ್ಲಿ ಸ್ಟೂಡೆಂಟ್ಸ್ ಇರ್ತಾರೆ, ಕೆಲಸಗಾರರಿದ್ದಾರೆ. ಅವರೊಟ್ಟಿಗೆ ನಾನು ಕೂಡ ಒಬ್ಬ ಸೇರಿಕೊಂಡು ಅವರಿಗೆ ನನ್ನ ಅನುಭವವನ್ನು ಅವರೊಟ್ಟಿಗೆ ಹಂಚಿಕೊಳ್ತಾ ಇರ್ತೇನೆ. 30ನೇ ವರ್ಷದ ಕೃಷಿ ಮೇಳ, ಆಹಾರ ಮೇಳ, ಕರಕುಶಲ ಮೇಳಗಳು ಉದ್ಘಾಟನೆ ಆಯಿತು. ಇದು ನಿರಂತರವಾಗಿ 6 ದಿವಸ ನಡೀತದೆ. 5 ದಿವಸ ವಿರಾಸತ್, 6 ದಿವಸ ಈ ಕೃಷಿ ಮೇಳ ಮತ್ತು ಆಹಾರ ಮೇಳಗಳು ನಿರಂತರವಾಗಿ ನಡೀತಾ ಇರ್ತದೆ. ಇಷ್ಟು ವರ್ಷ ನಮಗೆ ಸುಮಾರು 350 ತನಕ ಸ್ಟಾಲ್ಗಳು ಬರ್ತಾ ಇದ್ದರೆ, ಈ ವರ್ಷ 700ಕ್ಕೂ ಮಿಕ್ಕಿ ಸ್ಟಾಲ್ಗಳು ಬಂದಿದೆ. ಈಗಲೂ ಸುಮಾರು 50-75 ಜನ ಸ್ಟಾಲ್ಗಾಗಿ ಕಾಯ್ತಾ ಇದ್ದಾರೆ. ಹೀಗಾಗಿ ಇಷ್ಟು ನನ್ನ ಅನುಭವದಲ್ಲಿ ಕಳೆದ ಒಂದು 15-16 ವರ್ಷದಿಂದ ನಾನು ನೋಡಿದಲ್ಲಿ ಪ್ರಥಮ ದಿನ ಇಷ್ಟು ರಶ್ ಆದದ್ದು ಈ ವರ್ಷವೇ. ಪ್ರಥಮ ದಿನ ಇಷ್ಟು ರಶ್ ಇರುವುದಿಲ್ಲ ನಿಜವಾಗಿ. ಈ ವರ್ಷ ನೋಡಿದ್ರೆ ತುಂಬಾ ಇದಕ್ಕೆ ಒಂದು ಹೋಪ್ಸ್ ಉಂಟು ಅಂತ ನಮಗೆ ಕಾಣ್ತದೆ. ಚಂದ್ರಯ್ಯ ಆಚಾರ್ ಅವರು ಸಾವಯವ ರೀತಿಯ ಕೃಷಿ ಕುರಿತು ಮಾತನಾಡಿದರು. ನಮಸ್ಕಾರ ಚಂದ್ರಯ್ಯ ಆಚಾರ್ಯ. ನಮಸ್ತೆ ಸರ್. ಚಂದ್ರಯ್ಯ ಆಚಾರ್ಯ, ಪ್ರತಿ ವರ್ಷವೂ ಕೂಡ ನೀವು ಇಲ್ಲಿ ಕೃಷಿ ಮೇಳ ನಡೆಸ್ತಾ ಇರುವಾಗ ಬೇರೆ ಬೇರೆ ರೀತಿಯ ಆಳ್ವಾಸ್ನ ವತಿಯಿಂದ ಸ್ಟಾಲ್ಗಳನ್ನು ಹಾಕ್ತಾ ಇದ್ದೀರಿ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಒಂದು ಪ್ರಾತ್ಯಕ್ಷಿಕೆಗಳನ್ನ ಕೊಡ್ತಾ ಇದ್ದೀರಿ. ಈ ವರ್ಷ ಏನ್ ಮಾಡ್ತಾ ಇದ್ದೀರಿ? ಈ ವರ್ಷ ಮುಖ್ಯವಾಗಿ ನಮ್ಮ ತರಕಾರಿಗಳನ್ನು ಬೆಳೆಸಿದ್ದೀವಿ. ಸಾಧಾರಣ ಒಂದು 60 ವೆರೈಟಿ ನಮ್ಮ ಒಂದು ಲೋಕಲ್ ತರಕಾರಿಗಳನ್ನು ಅಂದ್ರೆ ಸ್ಥಳೀಯ ತರಕಾರಿಗಳನ್ನು ಬೆಳೆಸಿದ್ದೇವೆ. ಮುಖ್ಯವಾಗಿ ಅದರಲ್ಲಿ ನಮಗೆ ಬದನೆ ಒಂದು 40 ವೆರೈಟೀಸ್, ಟೊಮೆಟೋ ಒಂದು 15 ವೆರೈಟೀಸ್, ಹಾಗೆ ಬೆಂಡೆಯಲ್ಲಿ ಒಂದು 20 ವೆರೈಟೀಸ್, ಅದು ಒಟ್ಟು ಒಂದು 60 ವಿವಿಧ ತರಕಾರಿಗಳನ್ನು ನಮ್ಮಲ್ಲಿ ಪ್ರಾತ್ಯಕ್ಷಿತವಾಗಿ ಬೆಳೆಸಿದ್ವಿ. ಅದರಲ್ಲಿ ಮುಖ್ಯವಾಗಿ ವಿದೇಶಿ ತರಕಾರಿ ಕೂಡ ಇದ್ದಾವೆ. ಯಾವ್ಯಾವ ತರದ ವಿದೇಶಿ ತರಕಾರಿ ಅಂದ್ರೆ ಹೆಸರೇನಾದ್ರೂ? ವಿದೇಶಿ ತರಕಾರಿ ಮುಖ್ಯವಾಗಿ ಲೆಟ್ಯೂಸ್ ಅಲ್ಲಿ 4-5 ವೆರೈಟೀಸ್, ಆನಂತರ ಬ್ರೊಕೋಲಿ, ಆನಂತರ ಪಾಪ್ಚಾಯ್, ಹೀಗೆ ಮತ್ತೆ ಬೆಸಿಲ್, ಚೈನೀಸ್ ಕ್ಯಾಬೇಜ್, ಹೀಗೆ ಹಲವಾರು ವಿಧದ ವಿದೇಶಿ ತರಕಾರಿಯನ್ನು ಕೂಡ ಬೆಳೆಸಿದ್ದೇವೆ. ಇಲ್ಲಿ ಸುಮಾರು ಎಷ್ಟು ಸಮಯದಿಂದ ಇದು ಬೆಳೆಸ್ತಾ ಇದ್ದೀವಿ? ಸುಮಾರು ನಮಗೆ ಒಂದು ಈಗ 60 ದಿನಗಳಿಂದ ನಾವಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಗಿಡ ನಾವೇ ತಯಾರು ಮಾಡಿ ನರ್ಸರಿ ರೆಡಿ ಮಾಡಿ ಗಿಡಗಳನ್ನು ನೆಟ್ಟು ಮತ್ತೆ ಸಾವಯವ ವಿಧಾನದಲ್ಲಿ ಎಲ್ಲ ಮಣ್ಣನ್ನು ನಾವು ಜೀವಾಣುಗಳನ್ನು ಸೇರಿಸಿ ಅದನ್ನೆಲ್ಲ ನೆಟ್ಟು ಬೆಳೆಸಿದ್ದೇವೆ. ಈಗ ಈ ರೀತಿ ಬೆಳೆಸಲಿಕ್ಕೆ ನಿಮಗೆ ಅಂತ ಹೇಳಿದ್ರೆ ವಿದೇಶಿ ತರಕಾರಿಗಳನ್ನು ಬೆಳೆಸಲಿಕ್ಕೆ ಕಷ್ಟ ಆಗುದಿಲ್ವಾ? ಇಲ್ಲ ಇಲ್ಲ, ಅದು ಇಲ್ಲಿನ ವೆದರ್ಗೆ ನಮ್ಗೆ ಒಗ್ಗಿಕೊಂಡಿದೆ ಅದು. ನಾವು ಇದು ಫಸ್ಟ್ ಟೈಮ್ ಮಾಡೋದಲ್ಲ, ಇದ್ರ ಹಿಂದಿನ ಕೃಷಿ ಮೇಳದಲ್ಲೂ ಕೂಡ ನಾವು ಮಾಡಿದ್ದೇವೆ. ಹಾಗಾಗಿ ಇಲ್ಲಿ ಬರುವಂತದ್ದು ಅದು, ಅವುಗಳೆಲ್ಲ ಇಲ್ಲಿನ ವೆದರ್ಗೆ ಅಡ್ಜಸ್ಟ್ ಆಗಿದೆ. ಮತ್ತೆ ಮುಖ್ಯವಾಗಿ ಇಲ್ಲಿ ನಾವು ಗ್ರೋ ಬ್ಯಾಗ್ ಗಳನ್ನು ಉಪಯೋಗ ಮಾಡಿ ಬೆಳೆಸಿದ್ದೇವೆ. ನೇರವಾಗಿ ಮಣ್ಣಲ್ಲಿ ನೆಡದೆ ರೋಗ ನಿಯಂತ್ರಣಕ್ಕಾಗಿ ಗ್ರೋ ಬ್ಯಾಗ್ ಅಲ್ಲಿ ಬಿಟ್ಟು ನೆಟ್ಟು ಬೆಳೆಸಿದ್ದೇವೆ. ಇಲ್ಲ ಆಕ್ಚುಲಿ ಇಲ್ಲಿ ಟೊಮೆಟೊ ನಮ್ಮಲ್ಲಿ ನೆಲದಲ್ಲಿ ನೆಟ್ಟರೆ ಬರೋದಿಲ್ಲ, ಅದಕ್ಕೆ ನೆಮಟೋಡು ಇಂತಹ ಕೀಟಗಳು ಹೆಚ್ಚಾಗಿ ಇರೋದ್ರಿಂದ ನಾವು ಈ ಸಲ ಏನ್ ಮಾಡಿದ್ದೇವೆ ಅಂದ್ರೆ ಗ್ರೋ ಬ್ಯಾಗ್ ಅಲ್ಲಿ ಹಾಕಿದ್ದೇವೆ. ಅದು ನಮಗೆ ಸಾಧಾರಣ ಒಂದು 85% ನಮಗೆ ಸಕ್ಸಸ್ ಆಗಿದೆ. ಅಂದ್ರೆ ಟೊಮೆಟೊ ಕೂಡ ಇಲ್ಲಿ ನಾವು ಬೆಳೆಸಬಹುದು ಅಂತ. ಇದರಲ್ಲಿ ಮುಖ್ಯವಾಗಿ ನಾವು ಕೋಕೋಪೀಟ್, ಎರೆಗೊಬ್ಬರ ಮತ್ತೆ ಜೀವಾಣುಗಳನ್ನು ಅದರಲ್ಲಿ ಸೇರಿಸಿ ಅದನ್ನು ಎನ್ರಿಚ್ ಮಾಡಿ ನಾವು ಬೆಳೆಸಿದ್ದು. ಈಗ ಈ ಕೋಕೋಪೀಟ್ ಮತ್ತೆ ಜೀವಾಣುಗಳನ್ನೆಲ್ಲ ನಿಮ್ಮ ಸ್ಥಳದಲ್ಲೇ ತಯಾರು ಮಾಡಿದ್ದ ಅಥವಾ ಬೇರೆ ಕಡೆಯಿಂದ ತಂದು ಮಾಡಿದ್ದ? ಹೇಗೆ? ನಮ್ಮಲ್ಲಿ ನಾವು ತಯಾರು ಮಾಡಿದ್ದು ಜೀವಾಣುಗಳನ್ನು ನಾವು ಬೇರೆ ಕಡೆಯಿಂದ ಇದು ಮಾಡಿ ಅದನ್ನ ನಮ್ಮಲ್ಲಿ ಮಿಕ್ಸ್ ಮಾಡಿ ಅದನ್ನ ಎನ್ರಿಚ್ ಮಾಡಿ ಮತ್ತೆ ಅದನ್ನ ನಾವು ಉಪಯೋಗ ಮಾಡಿದ್ದೇವೆ. ಅದನ್ನೇ ನಾವು ಸಾವರಿ ಅಂದ್ರೆ ನೀರಲ್ಲಿ ಡ್ರಿಪ್ಪಿನ ಮುಖಾಂತರ ಕೂಡ ಅದನ್ನೇ ಕೊಟ್ಟದ್ದು. ಮತ್ತೆ ಸ್ಪ್ರೇ ಕೂಡ ನಾವು ಅದನ್ನೇ ಹೆಚ್ಚಾಗಿ ಯೂಸ್ ಮಾಡಿದ್ದೇವೆ. ಈಗ ಇದಕ್ಕೆ ಯಾವ ರೀತಿಯ ಕೀಟಗಳ ಬಾಧೆ ಏನಾದರೂ ಕಂಡು ಬರಲಿಲ್ವಾ? ಅದಕ್ಕೆ ನಾವು ಪ್ರಿಕಾಷನ್ ಆಗಿ ಮೊದಲೇ ನಾವು ಕೀಟಗಳು ಬರೋದಕ್ಕಿಂತ ಮೊದಲೇ ನಾವು ಅದನ್ನ ಮುಂಜಾಗ್ರತವಾಗಿ ನಾವು ಬೇರೆ ಬೇರೆ ಸಾವಯವ ಇದನ್ನು ಉದಾಹರಣೆಗೆ ನೀಮ ಆಯಿಲ್, ಪಂಗಾಮಿ ಆಯಿಲ್, ಹೀಗೆ ಬೇರೆ ಬೇರೆ ಸೋಪ್ ನಟ್, ಮುಖ್ಯವಾಗಿ ನಾವು ಈ ಸಲ ಸೋಪ್ ನಟ್ ಉಪಯೋಗ ಮಾಡಿದ್ದೇವೆ. ಸೋಪ್ ನಟ್ ಅಂದ್ರೆ ಹೇಗೆ? ಸೋಪ್ ನಟ್ ಅನ್ನು ನಾವು ಅದನ್ನ ಡಿಕಾಷನ್ ತೆಗೆದು ಬಿಟ್ಟು ಅದರ ಮೇಲೆ ಸ್ಪ್ರೇ ಮಾಡಿದ್ರೆ ಅದ್ರ ಒಂದು ಲೇಯರ್ ಆಗ್ತದೆ ಗಿಡದ ಮೇಲೆ, ಯಾವುದೇ ಕೀಟ ಬಂದಲ್ಲಿ ಕೂರುವುದಿಲ್ಲ. ಕೀಟಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಒಳ್ಳೆ ನಮಗೆ ಪ್ರಯೋಜನ ಆಯಿತು. ಗಿಡಗಳಿಗೆ ಒಳ್ಳೆ ರೆಸ್ಪಾನ್ಸ್ ಕೂಡ ಗಿಡಗಳದು ಒಳ್ಳೇದು ಉಂಟು ಸೋಪ್ ನಟ್ ಅನ್ನು. ಮತ್ತೆ ಸ್ಟಿಕ್ಕಿ ಸ್ಟ್ರಾಪ್, ಪ್ಯಾರಮೆಂಟ್ ಟ್ರಾಪ್ ಗಿಡಗಳನ್ನು ಮತ್ತೆ ಮೋಹಕ ಬಳೆಗಳನ್ನೆಲ್ಲ ಉಪಯೋಗ ಮಾಡಿದ್ದೇವೆ. ಸೋಲಾರ್ ಟ್ರಾಪ್ ಇದನ್ನು ಉಪಯೋಗ ಮಾಡಿ ಅದರಲ್ಲಿ ಅವುಗಳನ್ನೆಲ್ಲ ಹೆಚ್ಚಿನ ಕಂಟ್ರೋಲ್ ಮಾಡಿದ್ದೇವೆ. ಸುಮಾರು ಹೇಗೆ ಬೆಳೆದಿದ್ದಾವೆ? ಸುಮಾರು ಒಳ್ಳೆ ಈ ಸಲ ನಮಗೆ ಹಿಂದಿನ ವರ್ಷಕ್ಕಿಂತ ಒಳ್ಳೆ ಇದಾಗಿ ಬಂದಿದ್ದೇವೆ. ಹಾಗೆ ಚೆಂಡು ಹೂ ಕೂಡ ಬಹಳಷ್ಟು ಒಳ್ಳೆ. ಚೆಂಡು ಹೂ ಹಣ್ಣು ನಮ್ಮ ಈ ತರಕಾರಿಯಲ್ಲಿ ಟ್ರಾಪ್ ಕ್ರಾಪ್ ಆಗಿ ಅಂದ್ರೆ ಕೀಟಗಳನ್ನು ನಿಯಂತ್ರಣಕ್ಕಾಗಿ ಮೋಹಕ ಬಳೆ ತರ ಇದನ್ನು ಸುತ್ತ ಬೆಳೆಸಿದ್ದೇವೆ. ಕೀಟಗಳು ಬಂದಾಗ ಫಸ್ಟ್ಗೆ ಅದಕ್ಕೆ ಅಟ್ಯಾಕ್ ಆಗ್ತವೆ, ತರಕಾರಿಗೆ ಬರೋದು ಸ್ವಲ್ಪ ಕಡಿಮೆ. ಹಾಗಾಗಿ ಅದು ಕೂಡ ಯಶಸ್ವಿಯಾಗಿದೆ. ಹಾಗಿದ್ರೆ ಅದನ್ನ ಮಾರಾಟ ಮಾಡುವಂತ ಏನಾದ್ರೂ ವ್ಯವಸ್ಥೆ ಉಂಟು? ಹೇಗೆ? ಈಗ ನಾವು ಮಾರಾಟ ಮಾಡೋದ್ರೆ ನಮ್ಮ ಹಾಸ್ಟೆಲ್ಗಳಿಗೆ ಕೊಡ್ತೇವೆ. ಈಗ ಪ್ರದರ್ಶನ ಮುಗಿದ ನಂತರ ಮತ್ತೆ ಹಾಸ್ಟೆಲ್ ಇನ್ನು 2-3 ತಿಂಗಳು ಅದ್ರ ಕ್ರಾಪ್ ಬರ್ತದೆ, ಅದನ್ನ ನಾವು ಹಾಸ್ಟೆಲ್ಗೆ ಕೊಟ್ಟು ಉಪಯೋಗ ಮಾಡ್ತೇವೆ ಅಷ್ಟೇ. ಇಲ್ಲಿ ಮೇಳದಲ್ಲಿ ಇಲ್ಲ? ಇಲ್ಲಿ ಮೇಳದಲ್ಲಿ ನಾವು ಸೇಲ್ ಮಾಡಲಿಲ್ಲ, ಓನ್ಲಿ ಪ್ರದರ್ಶನ ಮಾತ್ರ. ಜನರಿಗೆ ನೋಡಿ ಇಲ್ಲಿಯೂ ಆಗ್ತದೆ, ಈ ರೀತಿ ಬೆಳೆಸಬಹುದು ಎನ್ನುವಂತ ಒಂದು ಜ್ಞಾನ ಮಕ್ಕಳಿಗೆ ನೋಡ್ಲಿಕ್ಕೆ, ಅದನ್ನೆಲ್ಲ ಹೇಗೆ ಬರುತ್ತದೆ ಯಾವ ತರಕಾರಿ ಎನ್ನುವಂಥದ್ದು. ಈ ಜ್ಞಾನವೇ ಇಲ್ಲದ ಪರಿಸ್ಥಿತಿಯಲ್ಲಿ ಇದು ಎಲ್ಲಿಂದ ಬಂತು, ಹೇಗೆ ಆಗುವುದು ಎನ್ನುವುದನ್ನು ಸಣ್ಣ ಒಂದು ಪ್ರಯತ್ನ ಮಾಡಿದ್ದೇವೆ. ಹೋದ ವರ್ಷ ಮಾಡಿದಂತಹ ಈ ರೀತಿಯ ಒಂದು ವ್ಯವಸ್ಥೆಗೂ ಈ ವರ್ಷಕ್ಕೂ ಏನಾದ್ರೂ ವ್ಯತ್ಯಾಸ ಉಂಟಾ? ಈ ವರ್ಷ ಹೆಚ್ಚಾಗಿ ನಾವು ಭೂಮಿಯ ಮಣ್ಣನ್ನೇ ನಾವು ಎನ್ರಿಚ್ ಮಾಡಿ ಅಂದ್ರೆ ಆ ಜೀವಾಣುಗಳನ್ನು ಸೇರಿಸಿ ಮಣ್ಣನ್ನು ನಾವು ಅತ್ಯಂತ ಇದು ಮಾಡಿ ಫಲವತ್ತತೆ ಮಾಡಿ ಅದರಲ್ಲಿ ಬೆಳೆಸಿದ್ದು. ಮತ್ತೆ ಹೊರಗಿಂದ ಕೊಡುವ ಗೊಬ್ಬರ ಅದನ್ನೆಲ್ಲ ಆದಷ್ಟು ಕಡಿಮೆ ಮಾಡಿದ್ದೇವೆ. ಹೌದು. ಮತ್ತೆ ಇಲ್ಲಿ ವಿಶೇಷ ಅಂದ್ರೆ 2,000-2,500 ಗ್ರೋ ಬ್ಯಾಗ್ ಇಟ್ಟು ಬೆಳೆಸಿದ್ದೇವೆ. ಅದನ್ನು ನಮ್ಮ ನಿಮ್ಮ ಮನೆಯಲ್ಲಿ ಬೆಳೆಸಬಹುದು, ನಿಮಗೆ ಜಾಗ ಬೇಕಾಗಿಲ್ಲ ಅಂದ್ರೆ ಟಾರಿಸ್ ಮೇಲೂ ಬೆಳೆಸಬಹುದು, ಎಲ್ಲೂ ಮನೆ ಅಂಗಳದಲ್ಲಿ ಬೆಳೆಸಬಹುದು, ನಿಮಗೆ ಬೇಕಾದ ತರಕಾರಿ ನೀವು ಬೆಳೆಸುವ ಆ ಕಾನ್ಸೆಪ್ಟ್ ಅನ್ನು ನಾವು ಇಲ್ಲಿ ಮಾಡಿದ್ದೇವೆ. ನಮಸ್ಕಾರ. ನಮಸ್ತೆ ಸರ್. ಐಟಿ ಕಂಪನಿಯ ಉದ್ಯೋಗಿಯಾಗಿ ಕೃಷಿ ಸಿರಿಯಲ್ಲಿ ಭಾಗವಹಿಸಿದ ಶರತ್ ಅವರ ಅನುಭವವನ್ನು ಕೇಳೋಣ. ನಮಸ್ಕಾರ ಶರತ್ ಅವರೇ. ನೀವೀಗ ಐಟಿ ಕಂಪನಿಯ ಒಂದು ಉದ್ಯೋಗಿಯಾಗಿ ಇವತ್ತು ಕೃಷಿ ಸಿರಿಯಲ್ಲಿ ಭಾಗವಹಿಸ್ತಾ ಇದ್ದೀರಾ, ನಿಮ್ಮ ಅನುಭವವನ್ನ ಹೇಳಿ ಸರ್. ಆಕ್ಚುಲಿ ನನಗೆ ನನ್ನ ಈ ಒಂದು ಕನ್ಸೆಪ್ಟ್ ಅನ್ನ ಟೆರೆಸ್ ಗಾರ್ಡನಿಂಗ್ ನಿಂದ ಶುರು ಮಾಡಿದ್ದು. ಬೆಂಗಳೂರಿನಲ್ಲಿ ಒಂದು 5 ಪಾಟಿಂದ ನಾವು ಶುರು ಮಾಡಿ ಒಂದು 200 ಪಾಟ್ ತನಕ ನಾವು ಬೆಳೆಸಿದ್ದೇವೆ. ಆ ನಂತರ ಹೀಗೇನೆ ಒಂದು ಈ ತರ ನಮಗೆ ಅಪರ್ಚುನಿಟಿ ಸಿಕ್ಕಿದೆ. ಅದಕ್ಕಾಗಿ ನಾವು ಮತ್ತು ನಮ್ಮ ಚಂದ್ರಾಚಾರ್ಯ ಸೇರಿಕೊಂಡು ಈ ಸಲದ ನಮ್ಮ ಆಳ್ವಾಸ್ ವಿರಾಸತಿನ ಕೃಷಿ ಮೇಳದಲ್ಲಿ ಈ ಒಂದು ಪ್ರಾತ್ಯಕ್ಷತೆಯಲ್ಲಿ ನಾವು ಇದನ್ನ ಒಂದು ಮಾಡಿಸಿ ತೋರಿಸಿದ್ದೇವೆ. ಏನೆಲ್ಲ ಪ್ರಾತ್ಯಕ್ಷತೆಗೆ ನಡೆಸ್ತಾ ಇದ್ದಾರೆ, ಏನೆಲ್ಲ ಬೆಳೆಸ್ತಾ ಇದ್ದೀರಾ? ಇಲ್ಲಿ ನಾವು ಒಂದು ಆಲ್ಮೋಸ್ಟ್ 50-60 ಬಗೆಯ ತರಕಾರಿಯನ್ನು ಬೆಳೆಸಿದ್ದೇವೆ. ಅದರಲ್ಲಿ ಒಂದು 10-15 ತರದ ಬೆಂಡೆ ಆಗ್ಬಹುದು, ಬದನೆ ಆಗ್ಬಹುದು, ಟೊಮೆಟೊ ಆಗ್ಬಹುದು, 10-15 ತರದ ವಿದೇಶದ ತರಕಾರಿಯನ್ನು ನಾವು ಗ್ರೋ ಬ್ಯಾಗ್ ಅಲ್ಲಿ ಬೆಳೆಸಿ ತೋರಿಸಿದ್ದೇವೆ. ಅದರಲ್ಲಿ ನಾವು ಬಗೆ ಬಗೆಯ ಲೆಟ್ಯೂಸ್ ಆಗಿರ್ಬಹುದು, ಲೀಫಿ ಗ್ರೀನ್ ವೆಜಿಟೇಬಲ್ಸ್ ಗಳಾಗಿರ್ಬಹುದು, ಇಂಥದ್ದನ್ನೆಲ್ಲ ನಾವು ಇಲ್ಲಿ ಬೆಳೆಸಬಹುದಂತ ಪ್ರಾತ್ಯಕ್ಷತೆಯನ್ನು ತೋರಿಸಿದ್ದೇವೆ. ಈಗ ಸಾಮಾನ್ಯ ಸಾಂಪ್ರದಾಯಿಕ ಕೃಷಿಗೆ ಈ ರೀತಿ ನೀವು ಮಾಡ್ತಾ ಇರುವಂತಹ ಪ್ರಯತ್ನಕ್ಕೆ ಏನಾದ್ರೂ ವ್ಯತ್ಯಾಸಗಳಿದೆಯಾ? ಖಂಡಿತ. ಆಕ್ಚುಲಿ ನಾವು ಇಲ್ಲಿ ಆದಷ್ಟು ನಾವು ಟೆಕ್ನಾಲಜಿಯನ್ನು ಯೂಸ್ ಮಾಡಿದ್ದೇವೆ. ಎಸ್ಪೆಷಲಿ ನಾವು ಇಲ್ಲಿ ಡ್ರಿಪ್ ಇರಿಗೇಷನ್ ಅನ್ನ ಯೂಸ್ ಮಾಡಿ ಎಲ್ಲ ನಮ್ಮ ಈ ಗೊಬ್ಬರಗಳನ್ನ ಡ್ರಿಪ್ ಇರಿಗೇಷನ್ ಮೂಲಕ ಮಾಡಿದ್ದೇವೆ. ಅದರಿಂದ ನಾವು ನಮ್ಮ ಈ ಕೆಲಸವನ್ನು ಸ್ವಲ್ಪ ತುಂಬಾ ಕಡಿಮೆ ಮಾಡಿದ್ದೇವೆ. ನಾವು ಆದಷ್ಟು ಆಟೋಮೇಷನ್ ಮತ್ತು ಟೆಕ್ನಾಲಜಿಯನ್ನು ಬಳಸಿದ್ದೇವೆ. ನಮ್ಮ ಗೊಬ್ಬರಕ್ಕಾಗಿ ನಾವು ಫರ್ಟಿಗೇಷನ್ ಸಿಸ್ಟಮ್ ಅನ್ನ ಎಲ್ಲ ಗ್ರೋ ಬ್ಯಾಗ್ ಗಳಲ್ಲಿ ಅಳವಡಿಸಿ ಅದರ ಮೂಲಕ ನಾವು ರಸಾವರಿಯನ್ನ ಕೊಡ್ತಾ ಇದ್ದೇವೆ. ಅದರಿಂದ ತುಂಬಾ ನಮಗೆ ಲೇಬರ್ ಕಾಸ್ಟ್ ಕೂಡ ಕಡಿಮೆ ಆಗ್ತಾ ಇದೆ. ನಂತರ ಮಲ್ಚಿಂಗ್ ಶೀಟ್ ಕಾನ್ಸೆಪ್ಟ್ ಅನ್ನು ಕೂಡ ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೇವೆ. ನಾವು ಇಲ್ಲಿ ಕಳೆ ಬರದಾಗಿ ಯಾವ ರೀತಿಯನ್ನ ಬೆಳೆಸಬಹುದಂತ ಆ ಪ್ರತ್ಯಕ್ಷತೆಯನ್ನು ತೋರಿಸಿದ್ದೇವೆ. ಟ್ರೆಡಿಷನಲ್ ಆಗೂ ಬೆಳೆಸಿದ್ದೇವೆ, ರೈಸ್ ಬೆಡ್ ಅಲ್ಲಿ ಬೆಳೆಸಿದ್ದೇವೆ, ನಂತರ ನಾವು ಚಪ್ಪರದಲ್ಲೂ ಬೆಳೆಸಿದ್ದೇವೆ. ಎಲ್ಲ 3 ಪದ್ಧತಿಯನ್ನು ಮಾಡಿ ಟೆಕ್ನಾಲಜಿ ಟಚ್ ಅನ್ನ ಕೊಟ್ಟಿದ್ದೇವೆ. ಈಗ ಇದು ಸಾಮಾನ್ಯವಾಗಿ ಯಾರಿಗೆ ಹೆಚ್ಚು ಅನುಕೂಲ ಆಗುತ್ತೆ ಅಂತ ಅನ್ಕೋತೀರಿ? ಈ ಇದ್ರಲ್ಲಿ ನೋಡಿದ್ರೆ ನಾವು ಆಕ್ಚುಲಿ ಎಲ್ರಿಗೂ ಟ್ರೆಡಿಷನಲ್ ಅವರಿಗೂ ಯೂಸ್ ಆಗ್ತದೆ. ನಂತರ ಟೆಕ್ನಾಲಜಿಯಲ್ಲಿ ನಾವು ಎಸ್ಪೆಷಲಿ ಆಗಿ ಈ ಸಲದ ಕನ್ಸೆಪ್ಟ್ ಅಲ್ಲಿ ನಾವು ಈ ಕೆಲವರು ತೆರೆಸಿಯಲ್ಲಿ ಬೆಳೆಸುವ ಆಸಕ್ತಿಯನ್ನು ಹೊಂದಿರ್ತಾರೆ ಅಂತವರಿಗೆ ಈಗ ಈ ಸಲ ನಾವು ಗ್ರೋ ಬ್ಯಾಗ್ ಅಲ್ಲಿ ಯಾವ ರೀತಿ ನಾವು ಬೆಳೆಸಬಹುದಂತ ಆ ಪ್ರತ್ಯಕ್ಷತೆಯನ್ನು ತೋರಿಸಿದ್ದೇವೆ. ಇದರಲ್ಲಿ ಟ್ರೆಡಿಷನಲ್ ಫಾರ್ಮರ್ಗೆ ಆಗಲಿ ನಂತರ ಬೇರೆ ಈ ಆಸಕ್ತ ಕೃಷಿಕರಿಗೂ ಈ ಒಂದು ನಮ್ಮ ಈ ವಿಧಾನ ಯೂಸ್ಫುಲ್ ಆಗಿದೆ. ಇದಕ್ಕೆ ಈಗ ಪ್ರತಿಕ್ರಿಯೆ ಹೇಗಿದೆ ಜನರಿಂದ? ಇವಾಗಲೇ ಒಂದು ಸುಮಾರು ಒಂದು 500-600 ಜನ ಬಂದಿದ್ದನ್ನು ನೋಡ್ಕೊಂಡು ಬಿಟ್ಟು ತುಂಬಾ ಎಂಜಾಯ್ ಮಾಡಿಕೊಂಡು ಯಾವ ರೀತಿ ಬೆಳೆಸ್ತಾ ಇದ್ದೀರಂತಾನು ನಮ್ಮ ಹತ್ರ ಕೇಳಿಬಿಟ್ಟು ಅನ್ನೋ ವಿಷಯವನ್ನ ಕೇಳ್ತಾ ಇದ್ದಾರೆ. ಈಗ ತಾವು ಹೇಳಿದ್ರಿ ತಾವು ಐಟಿಯಿಂದ ಈಗ ಕೃಷಿಯತ್ತ ಒಲವು ಮಾಡ್ತಾ ಇದ್ದೀರಾ ಅಂತೇಳಿ, ಹಾಗೇನೆ ಇವತ್ತು ಬಹಳಷ್ಟು ಮಂದಿ ಯುವಕರು ಬರ್ತಾ ಇದ್ದಾರೆ, ಮಕ್ಕಳು ಬರ್ತಾ ಇದ್ದಾರೆ ಕೃಷಿ ಸ್ತ್ರೀಯಲ್ಲಿ, ಅವರ ಒಂದು ರೆಸ್ಪಾನ್ಸ್ ಯಾವ ತರ ಇದೆ? ಈಗ ನೋಡಿ ನಿಮ್ಮ ಆಳ್ವಾಸ್ ಅಲ್ಲಿ ನೀವು ಗೊತ್ತಿರಬಹುದು ಸುಮಾರು ಒಂದು 20-25 ಸಾವಿರ ಜನ ಇಲ್ಲಿ ಕಲಿತಾ ಇದ್ದಾರೆ. ಡಾಕ್ಟರ್ ಮೋಹನ್ ಆಳ್ವ ಅವರ ಒಂದು ಈ ಒಂದು ಪ್ರಾತ್ಯಕ್ಷಿಕೆಯನ್ನು ತಮ್ಮ ವಿದ್ಯಾರ್ಥಿಗಳಿಗೋಸ್ಕರ ಇದನ್ನು ಯಾವ ರೀತಿ ಬೆಳೆಸಬಹುದಂತ ಒಂದು ಈ ಒಂದು ಕನ್ಸೆಪ್ಟ್ ಅನ್ನು ಮಾಡಿದ್ದಾರೆ. ಆದ್ರಿಂದ ಯುವ ಕೃಷಿಕರಿಗೆ ಇಲ್ಲಿ ಬಂದು ಈ ಒಂದು ಕನ್ಸೆಪ್ಟ್ ಅನ್ನು ಬಂದು ನೋಡಿ ನಾವು ಯಾವ್ಯಾವ ರೀತಿ ಟೆಕ್ನಾಲಜಿಯನ್ನು ಬಳಸಿದ್ದೇವೆ ಅದನ್ನೆಲ್ಲ ಬಂದು ನೋಡಿ ಇದನ್ನು ಉಪಯೋಗಿಸಿಕೊಳ್ಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು. ರಾಯಿ ರಾಜ್ಕುಮಾರ್ ಕೃಷಿ ಮೇಳದ ಅನಿಸಿಕೆಗಳನ್ನು ಈ ರೀತಿ ಹಂಚಿಕೊಂಡರು. ಈಗ ನಮ್ಮ ಜೊತೆಗೆ ರಾಯಿ ರಾಜ್ಕುಮಾರ್ ಅವರಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ಇವತ್ತಿನ ಒಂದು ಕೃಷಿ ಮೇಳದ ಒಂದು ಅನುಭವ ಹೇಗಿದೆ ನಿಮಗೆ, ಏನನ್ನಿಸ್ತಾ ಇದೆ, ವಿಶೇಷ ಏನಂತ ಅನಿಸ್ತಾ ಇದೆ? ಸುಮಾರು 500-ಕ್ಕೂ ಹೆಚ್ಚು ಮಳಿಗೆಗಳಿರುವಂತಹದ್ದು, ಅದರಲ್ಲಿಯೂ ಮುಖ್ಯವಾಗಿ ಕೈಮಗ್ಗ ಮತ್ತು ಬಟ್ಟೆಗೆ ಸಂಬಂಧಪಟ್ಟಂತಹ ಸಾಧಾರಣ 100-ಕ್ಕೂ ಹೆಚ್ಚು ಮಳಿಗೆಗಳು, ಎಲ್ಲ ಯಾರೆಲ್ಲ ಗ್ರಾಹಕರಿದ್ದಾರೆ ಅವರಿಗೆ ಉತ್ತಮವಾದಂತಹ ಒಂದು ವ್ಯವಸ್ಥೆ ಇಲ್ಲಿದೆ. ಅದೇ ರೀತಿಯಲ್ಲಿ ಯಾರ್ಯಾರು ಇಲ್ಲಿ ಮಳಿಗೆಗಳನ್ನು ಇಟ್ಟಿದ್ದಾರೆ ಅವರಿಗೂ ಕೂಡ ಉತ್ತಮವಾದಂತಹ ವ್ಯವಸ್ಥೆಗಳು ಮತ್ತು ಯಾವುದೇ ತೊಂದರೆ ಇಲ್ಲದ ರೀತಿಯಲ್ಲಿ ಎಲ್ಲವನ್ನು ಕೂಡ ವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗಿದ್ದಾರೆ. ಈಗ ತಾವು ಹಲವಾರು ವರ್ಷಗಳಿಂದ ಇದನ್ನು ನೋಡ್ತಾ ಇರ್ತೀರಾ, ಈ ವರ್ಷ ಏನು ಹೊಸತು ಅಂತ ಅನಿಸ್ತಾ ಇದೆ ತಮಗೆ? ಹೊಸತೇನಂತೇಳಿ ಹೇಳಿದ್ರೆ ಇಲ್ಲಿ ಎಲ್ಲ ರೀತಿಯ ಪ್ರತ್ಯೇಕವಾದಂತಹ ಒಂದು ವಿಭಾಗಗಳನ್ನು ಮಾಡಿದ್ದಾರೆ. ಅದು ನಮ್ಮ ಕೃಷಿಗೆ ಸಂಬಂಧಪಟ್ಟ ಬೇರೆಯೇ ಇದೆ. ಅದೇ ರೀತಿಯಲ್ಲಿ ಈ ಎಲ್ಲ ಯಾವ ಒಟ್ಟಿಗೆ 8 ವಿಭಾಗಗಳನ್ನು ಮಾಡಿದ್ದಾರೆ. ಆ 8 ವಿಭಾಗಗಳ ಒಟ್ಟಿಗೆ ನಮ್ಮಲ್ಲಿ ಇಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸ್ಕೌಟ್ಸ್, ಗೈಡ್ಸ್, ಬುಲ್ಸ್ ಮತ್ತೆ ರೋವರ್ಸ್, ರೇಂಜರ್ಸ್ ಎಲ್ಲರಿಗೂ ಕೂಡ ಒಂದು ವಾರದವರೆಗೆ ಅವರಿಗೆ ತರಬೇತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಹಗಲಲ್ಲಿ ತರಬೇತಿ ಇರ್ತದೆ, ರಾತ್ರಿಯ ಹೊತ್ತು ಅವರಿಗೆ ಸಂಪೂರ್ಣವಾಗಿ ಸಾಂಸ್ಕೃತಿಕವಾದಂತಹ ವ್ಯವಸ್ಥೆಗಳನ್ನು ಇಲ್ಲಿ ನೋಡುವುದಕ್ಕೆ ಅವರು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗಾಗಿ ನಾವು ಆಳ್ವರ ಈ ವಿರಾಸತ್ ಎನ್ನುವಂತಹದ್ದು ಏನಿದೆ ಬಹಳ ಸುಂದರವಾಗಿ ಅಚ್ಚುಕಟ್ಟಾಗಿ ಈ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಅದಕ್ಕಾಗಿ ನಾವು ಅವರನ್ನು ಆಳ್ವಾಸ್ನ ಮೋಹನ್ ಆಳ್ವರನ್ನು ವಿವೇಕ ಆಳ್ವರನ್ನು ಈ ವ್ಯವಸ್ಥೆಗಾಗಿ ನಿಜವಾಗಿ ಮೆಚ್ಚಿಕೊಳ್ಳಬೇಕಾದದ್ದು. ಈ ಎಲ್ಲಿಯೂ ಕೂಡ ಇಡೀ ರಾಜ್ಯದ ಯಾವುದೇ ಪ್ರದೇಶವನ್ನು ನೋಡಿದ್ರೂ ಕೂಡ ಇಷ್ಟು ವ್ಯವಸ್ಥಿತವಾಗಿ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂತಹದ್ದು ನಾವು ಎಲ್ಲಿಯೂ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಪ್ರತಿ ದಿನವೂ ಕೂಡ ಲಕ್ಷಗಟ್ಟಲೆ ಜನ ಸಂದರ್ಶಿಸುವಂತಹ ಈ ಇಂತಹ ವ್ಯವಸ್ಥೆ ಇಡೀ ರಾಜ್ಯದಲ್ಲಿ ಎಲ್ಲಿಯೂ ಕೂಡ ಯಾರಿಂದಲೂ ಕೂಡ ಸಾಧ್ಯ ಇಲ್ಲದಂತಹ ಒಂದು ವ್ಯವಸ್ಥೆ. ಈ ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಯಾವುದೇ ವಿಭಾಗವನ್ನು ತಗೊಂಡ್ರೂ ಕೂಡ ಕ್ರೀಡೆ ಇರಬಹುದು, ಸಂಸ್ಕೃತಿ ಇರಬಹುದು, ಸಾಂಸ್ಕೃತಿಕ ಇರಬಹುದು, ಪ್ರತಿಯೊಂದು ವಿಭಾಗದಲ್ಲಿಯೂ ಕೂಡ ನಾವು ಇಂತಹ ಒಂದು ವ್ಯವಸ್ಥೆಯನ್ನು ಎಲ್ಲಿಯೂ ನೋಡುವುದಕ್ಕೆ ಯಾವುದೇ ಕಾಲೇಜಿನಲ್ಲಾಗಲಿ ಅಥವಾ ಸಂಘ ಸಂಸ್ಥೆಗಳಲ್ಲಾಗಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ವ್ಯವಸ್ಥೆಯನ್ನು ಇಲ್ಲಿ ಮೂಡುಬಿದ್ರೆಯಲ್ಲಿ ರಾಜ್ಯದಾದ್ಯಂತದ ಮಟ್ಟದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ವ್ಯಕ್ತಿಗಳಿಗೂ ಕೂಡ ಇಲ್ಲಿ ಅವಕಾಶಗಳನ್ನು ಮಾಡಿಕೊಟ್ಟು ಉಳ್ಕೊಳ್ಳಿಕ್ಕಾಗಲಿ ಎಲ್ಲದಕ್ಕೂ ಕೂಡ ವ್ಯವಸ್ಥೆಗಳನ್ನು ಮಾಡಿಕೊಟ್ಟು ಈ ಉತ್ತಮವಾದಂತಹ ವಿರಾಸತ್ನ ಕಾರ್ಯಕ್ರಮ ಅಷ್ಟು ವಿರಾಸತ್ತಾಗಿ ಅದಕ್ಕೆ ಹೆಸರಿಗೆ ತಕ್ಕುದಾಗಿ ಬಹಳ ಒಳ್ಳೆಯ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ಅವರನ್ನು ನಾವು ಮೆಚ್ಚಿಕೊಳ್ಳಬೇಕಾಗ್ತದೆ. ಆ ವ್ಯವಸ್ಥೆ ಮಾಡಿಕೊಟ್ಟದಕ್ಕೂ ವ್ಯವಸ್ಥೆಗಳನ್ನು ಮಾಡಿದಂತಹ ರೀತಿಗೂ ನಾವು ಇಲ್ಲಿ ಮೆಚ್ಚಿಕೊಳ್ಳಬೇಕಾಗ್ತದೆ. ಈಗ ಸಾಮಾನ್ಯವಾಗಿ ಕೃಷಿ ಮೇಳ ಅಂತ ಹೇಳಿದ್ರೆ ಕೃಷಿಕರಿಗೆ ಮಾತ್ರ ಅನ್ನುವಂತ ಒಂದು ನಂಬಿಕೆ ಇದೆ, ಬಟ್ ಇಲ್ಲಿ ನೋಡಿದ್ರೆ ಸ್ವಲ್ಪ ಚಿತ್ರಣ ಬೇರೆ ಇದೆ, ಇದಕ್ಕೇನು ಹೇಳ್ತೀರಾ? ಖಂಡಿತ. ಯಾಕಂತೇಳಿ ಹೇಳಿದ್ರೆ ನೀವು ತರಕಾರಿಯನ್ನು ತಗೊಳ್ಳಿಕ್ ಹೋಗೋದಾದ್ರೂ ಕೂಡ ಅಲ್ಲಿ ಎಲ್ಲ ಇಡೀ ಪ್ರಪಂಚದಲ್ಲಿ ಎಷ್ಟು ವೈವಿಧ್ಯಮಯವಾದಂತಹ ತರಕಾರಿಗಳಿವೆ ಆ ಎಲ್ಲ ತರಕಾರಿಗಳು ಕೂಡ ಇಲ್ಲಿದೆ. ಅದೇ ರೀತಿಯಲ್ಲಿ ನೀವು ಹೂವನ್ನು ತಗೊಳ್ಳಿಕ್ಕೆ ಹೋದ್ರೂ ಕೂಡ ಇಡೀ ಪ್ರಪಂಚದಲ್ಲಿ ಯಾವ ಯಾವ ವಿಧದ ವೈವಿಧ್ಯಮಯವಾದಂತಹ ಹೂವುಗಳಿವೆ, ಹಣ್ಣುಗಳಿವೆ, ಪ್ರತಿಯೊಂದೂ ಕೂಡ ನಾವಿಲ್ಲಿ ಕಾಣಬಹುದು. ಯಾಕಂದ್ರೆ ಬರೇ ಒಂದು ತುಳಸಿಯನ್ನೇ ತಗೊಂಡ್ರೆ ಒಟ್ಟಿಗೆ 18 ವೆರೈಟಿಯ ತುಳಸಿಗಳನ್ನು ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಎಲ್ಲಿಯಾದ್ರೂ ನಾವು ಇಡೀ ಇಂಡಿಯಾದ ನಾವು ಸಂದರ್ಶಿಸಿದ್ರು ಕೂಡ ನಮಗೆ ಅದು ಕಾಣಲಿಕ್ಕೆ ಇಲ್ಲಿ ಸಿಗ್ಲಿಕ್ಕಿಲ್ಲ. ಹಾಗಾಗಿ ಅಂತಹ ಎಲ್ಲ ವೈವಿಧ್ಯಮಯವಾದಂತಹ ಎಲ್ಲ ರೀತಿಯ ವೈವಿಧ್ಯತೆ ಒಂದೇ ಸ್ಥಳದಲ್ಲಿ ಕಾಣಲಿಕ್ಕೆ ಸಿಕ್ಕೋದಿದ್ರೆ ಅದು ಆಳ್ವಾಸ್ನ ವಿರಾಸತ್ನಲ್ಲಿ ಮಾತ್ರ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕರಾದ ಮಂಜುನಾಥ್ ಅವರು ವಿರಾಸತ್ನ ವೈಶಿಷ್ಟ್ಯತೆ ಕುರಿತು ಮಾತುಗಳನ್ನು ಆಡಿದರು. ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕರಾದಂತಹ ಮಂಜುನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಪ್ಲೀಸ್ ಸರ್, ಈಗ ಈ ಕೃಷಿ ಮೇಳ ನಡೀತಾ ಇದೆ, ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳಿ ಸರ್. 30ನೇ ವರ್ಷದ ಆಳ್ವಾಸ್ ವಿರಾಸತ್ನ ಈ ಒಂದು ಕಾರ್ಯಕ್ರಮ ವಿದ್ಯುಕ್ತವಾಗಿ ಪ್ರಾರಂಭ ಆಗಿದೆ. 6 ದಿನಗಳ ಕಾಲ 10-15 ತಾರೀಕಿನವರೆಗೆ ಈ ಒಂದು ಕಾರ್ಯಕ್ರಮ ಇಲ್ಲಿ ವೈಭವಯುತವಾಗಿ ನಡೀತಾ ಇದೆ. ಈ ವರ್ಷದ ಈ ಕಾರ್ಯಕ್ರಮದ ಪ್ರಮುಖ ವೈಶಿಷ್ಟ್ಯತೆಗಳಲ್ಲಿನ ಬಗ್ಗೆ ನಾವು ಹೇಳಬೇಕಾದ್ರೆ ಬಹಳಷ್ಟು ಆಕರ್ಷಣೆಗಳು ಇಲ್ಲಿದೆ. ಇದರಲ್ಲಿ ಇದು ಒಂದು ಏನಾಗಿದೆ, ಈ ಒಂದು ಕಾರ್ಯಕ್ರಮ ಈಗ ಸ್ವಲ್ಪ ನಮ್ಮ ಒಂದು ಯುವ ಪೀಳಿಗೆ ದೃಶ್ಯ ವಿದ್ಯುನ್ಮಾನ ಮತ್ತು ದೂರ ಸಂಪರ್ಕ ಕ್ಷೇತ್ರದಲ್ಲಾಗಿರುವಂತಹ ಕ್ರಾಂತಿಯಲ್ಲಿ ಒಂದು ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಕೃಷಿಯ ಬಗೆಗಿನ ಒಂದು ಚಿಂತನೆ ನಾವು ಕಡಿಮೆ ಆಗ್ತಾ ಇರುವಂತಹ ಈ ಒಂದು ದಿನಮಾನಸಗಳಲ್ಲಿ ಅದಕ್ಕೆ ಅದನ್ನ ಉಳಿಸ್ಕೊಳ್ಬೇಕು, ಅದನ್ನ ರಕ್ಷಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪೂರಕವಾದಂತಹ ಒಂದು ಕಾರ್ಯಕ್ರಮ ಇಲ್ಲಿ ಆಯೋಜನೆ ಆಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಆ ರೀತಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಒಂದು ದೂರ ಸಂಪರ್ಕ ವಿದ್ಯುನ್ಮಾನ ಮತ್ತು ಮುದ್ರಣ ಮಾಧ್ಯಮಗಳ ಒಂದು ಭರಾಟೆನಲ್ಲಿ ಸಮೂಹ ಮಾಧ್ಯಮ ಇಷ್ಟು ಪ್ರಬಲವಾಗಿ ದೈತ್ಯಾಕಾರವಾಗಿ ಬೆಳೆದಿರುವಂತಹ ಈ ಸಂದರ್ಭದಲ್ಲಿ ನಮ್ಮ ಸಂಸ್ಕೃತಿ, ನಮ್ಮ ಒಂದು ಪುರಾತನ ಸಾಂಸ್ಕೃತಿಕ ವೈಭವ ಏನಿತ್ತು ಅನ್ನೋದು ನಾವು ಸ್ವಲ್ಪ ಮೆಲುಕಾಕಿ ನೋಡಬೇಕಾಗುತ್ತೆ. ಅದು ನಮಗೆ ದಿನನಿತ್ಯ ಚೈತನ್ಯವನ್ನು ಕೊಡುವಂತ ಒಂದು ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ. ನಮ್ಮ ಪ್ರತಿಯೊಬ್ಬರ ಜೀವನಕ್ಕೂ ಯಾವುದೇ ಖರ್ಚಿಲ್ಲಾರದೆ ನಮಗೆ ಒಂದು ಚೈತನ್ಯವನ್ನು ನೀಡುವಂತ ಒಂದು ಸಂಸ್ಕೃತಿ ನಮ್ಮ ಪುರಾತನ ಸಂಸ್ಕೃತಿಗಿದೆ ಮತ್ತು ನಮ್ಮ ಭಾರತೀಯ ಕೃಷಿ ಪದ್ಧತಿಗೆ ಇದೆ. ಅದನ್ನ ಸ್ಮರಿಸೋ ನಿಟ್ಟಿನಲ್ಲಿ ಈ ಒಂದು ಆಳ್ವಾಸ್ನ ವಿರಾಸತ್ ಕಾರ್ಯಕ್ರಮ ರೂಪುಗೊಂಡಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದರಲ್ಲಿ ಬಹಳ ಮುಖ್ಯವಾಗಿ ಒಂದು ಪುಷ್ಪ ಲೋಕವೇ ಧರೆಗಿಳಿದಿರೋ ರೀತಿಯಲ್ಲಿ ಪಾಸವಾಗೋ ರೀತಿಯಲ್ಲಿ ಒಂದು ಪುಷ್ಪಗಳ ಬೆಳೆಸಿರುವಂತದ್ದು. ಶಿವಮೊಗ್ಗದ ಎಲೆ ವಿಶ್ಲೇಷಣಾ ಪ್ರಯೋಗಾಲಯದ ಸಹಾಯಕ ನಿರ್ದೇಶಕರಾದ ರಮೇಶ್ ಅವರು ಅಂಗಾಂಶ ಕೃಷಿಯ ಕುರಿತಾದ ಮಾಹಿತಿಯನ್ನ ಕೃಷಿ ಮೇಳದಲ್ಲಿ ನೀಡುವ ಬಗ್ಗೆ ತಿಳಿಸಿದರು. ಈಗ ನಮ್ಮ ಜೊತೆಗೆ ಶ್ರೀ ರಮೇಶ್ ಅವರಿದ್ದಾರೆ. ಇವರು ಶಿವಮೊಗ್ಗದ ಎಲೆ ವಿಶ್ಲೇಷಣಾ ಪ್ರಯೋಗಾಲಯದ ಸಹಾಯಕ ನಿರ್ದೇಶಕರಾಗಿದ್ದಾರೆ. ಸರ್, ಇಲ್ಲಿ ಕೃಷಿ ಮೇಳದಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೀರಾ ಸರ್ ತಾವು? ನಮಸ್ಕಾರ. ಮುಖ್ಯವಾಗಿ ಈ ಒಂದು ಆಳ್ವಾಸ್ ವಿರಾಸತ್ನಲ್ಲಿ ಭಾಗವಹಿಸಲಿಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ಇಲ್ಲಿ 5-6 ದಿನಗಳ ಕಾಲ ಸಾಂಸ್ಕೃತಿಕ ಚಟುವಟಿಕೆಗಳಿಗೂ ಕೃಷಿ ಚಟುವಟಿಕೆಗಳು ಎಲ್ಲ ಮಳಿಗೆಗಳು ಎಲ್ಲ ಕೂಡ ಇದರಲ್ಲಿ ಇರೋದು ಒಂದೇ ಸೂರಿನಡಿ ಎಲ್ಲ ಸಿಗ್ಲಿಕ್ಕೆ ರೈತರಿಗೆ ಸಿಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ತುಂಬಾ ಸಂತೋಷ ಅನಿಸ್ತಿದೆ. ನಾವು ನಮ್ಮ ಎಲೆ ವಿಶ್ಲೇಷಣಾ ಪ್ರಯೋಗಾಲಯ ಮತ್ತು ಜೈವಿಕ ಕೇಂದ್ರದಿಂದ ನಡೆಯುವಂತಹ ಚಟುವಟಿಕೆಗಳ ಎಲ್ಲ ಉತ್ಪನ್ನಗಳು ಅದರ ಮಾಹಿತಿಯನ್ನ ಇಲ್ಲಿ ಒದಗಿಸಿಕೊಡ್ಲಿಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಮಳಿಗೆ ಸಂಖ್ಯೆ 45 ಮತ್ತು 46 ತೋಟಗಾರಿಕೆ ಇಲಾಖೆಯ ಸಹಯೋಗದಡಿಯಲ್ಲಿ ನಾವು ಇಲ್ಲಿಂದ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಮುಖ್ಯವಾಗಿ ಅಲ್ಲಿ ಬಾಳೆ, ಪೈನಾಪಲ್, MD2 ಅನ್ನೋ ತಳಿಯನ್ನು ಕೂಡ ನಾವು ಅಭಿವೃದ್ಧಿಪಡಿಸ್ತಾ ಇದ್ದೀವಿ. ಅಂಗಾಂಶ ಕೃಷಿ ಅಡಿಯಲ್ಲಿ ಅಭಿವೃದ್ಧಿಪಡಿಸ್ತಾ ಇದ್ದೀವಿ. ಅದು ಕೂಡ ಇಲ್ಲಿ ನೋಡಲಿಕ್ಕೆ ಕಾಣಿಸುತ್ತದೆ. ಅದರ ಜೊತೆಯಲ್ಲಿ ಜೈವಿಕ ನಿಯಂತ್ರಕಗಳು ಟ್ರೈಕೋಡರ್ಮಾ, ಸೂಡೋಮೋನಸ್ ಇರ್ಬೋದು ಅಥವಾ ಅಕ್ಕ ಮೈಕ್ರೋಬಿಯಲ್ ಕನ್ಸರ್ಷಿಯಾ ಇರ್ಬೋದು, ಇವೆಲ್ಲ ಉತ್ಪನ್ನಗಳು ಕೂಡ ನಮ್ಮಲ್ಲೇ ತಯಾರಾಗ್ತವೆ. ಅದನ್ನ ಮಾರಾಟ ಮತ್ತು ಪ್ರದರ್ಶನವನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೀವಿ. ಅದರ ಮಾಹಿತಿ ಮತ್ತು ಅದರ ಉಪಯೋಗಗಳನ್ನು ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಎಲ್ಲ ಕೂಡ ತಿಳಿಸ್ಕೊಡ್ತಾ ಇದ್ದೀವಿ. ಈ ಎಲ್ಲ ಇದಕ್ಕೆ ಕೊಡಲಿಕ್ಕೆ ರೈತರು ಮತ್ತು ಸಾರ್ವಜನಿಕರು ಇದರ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳ್ಕೊಂಡು ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಈಗ ಜನರ ಪ್ರತಿಕ್ರಿಯೆ ಹೇಗಿದೆ ಸರ್? ಚೆನ್ನಾಗಿದೆ, ಯಾಕೆಂದ್ರೆ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಸಂಜೆ ಹೊತ್ತಲ್ಲಿ ಸಾಕಷ್ಟು ಜನ ಬರ್ತಾರೆ. ಧನ್ಯವಾದಗಳು ಸರ್. ಕೃಷಿ ವಿಭಾಗದ ಇಂಜಿನಿಯರಿಂಗ್ ವಿದ್ಯಾರ್ಥಿ ಕಿರಣ್ ಅವರ ಮಾತುಗಳನ್ನು ಕೇಳೋಣ. ಈಗ ಕಿರಣ್ ಅವರು ನಮ್ಮ ಜೊತೆ ಇದ್ದಾರೆ. ಕಿರಣ್ ಅವರೇ, ತಾವು ವಿದ್ಯಾರ್ಥಿ ಆಗಿದ್ದೀರಾ, ಇಲ್ಲಿ ಏನ್ ಮಾಡ್ಕೊಂಡಿದ್ದೀರಾ? ಇಲ್ಲಿ ನಾನು ಕೃಷಿ ವಿಭಾಗದಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿ. ನಮ್ದು ನಾರ್ಮಲ್ ಆಗಿ ಅಗ್ರಿಕಲ್ಚರ್ ಅಲ್ವಾ, ಹಾಗಾಗಿ ಅದರಲ್ಲಿ ಏನೇನೆಲ್ಲ ನಾವು ಯೂಸ್ ಮಾಡ್ತಿದ್ದೀವಿ ಅದ್ರ ಓವರ್ ವ್ಯೂ ಎಂಟೈರ್ ಆಗಿದ್ದು ಸಾಯಿಲ್ ಇಂದ ಹಿಡಿದು ಮಿಷಿನರಿ ಇಂದ ಹಿಡಿದು ಟೆಕ್ನಾಲಜಿ ವರೆಗೂ ಏನೇನಿದೆ ಅಂತ ನಾವು ಕಲಿತಾ ಇದ್ದೀವಿ. ಸೊ ಇಲ್ಲಿ ಎಲ್ಲ ಕೃಷಿ ಅಥವಾ ಬೇರೆ ಬೇರೆ ವಿಭಾಗಗಳು ಏನಿದೆ ಅಲ್ವಾ ಪ್ರೋಗ್ರಾಮ್ ಅಲ್ಲಿ, ಅದು ಎಲ್ಲದಕ್ಕೂ ನಮಗೂ ಎಕ್ಸ್ಪೋಜರ್ ಸಿಗ್ಲಿ, ಅದರ ನೋವುಗಳೇನು ಅಥವಾ ಕೃಷಿಕರ ಸಮಸ್ಯೆಗಳೇನು ಅಂತ ನಮಗೂ ಅರ್ಥ ಆಗಲಿ ಅನ್ನೋ ಒಂದು ಕಾರಣದಿಂದ ನಮ್ಮನ್ನ ಇಲ್ಲಿ ಹಾಕಿದ್ದಾರೆ. ಸೊ ನಾವು ಇಲ್ಲಿ ನಮ್ದು ಇದು ಕೂಡ ಇದೆ, ಪ್ರಾಜೆಕ್ಟ್ ಮಾಡಿರೋದು ಫೈನಲ್ ಇಯರ್ ಸ್ಟೂಡೆಂಟ್ಸ್, ಹಾಗೆ ಅದು ಪ್ರಾಜೆಕ್ಟ್ ಇದೆ. ಪ್ರಾಜೆಕ್ಟ್ ಅಲ್ಲಿ ಡಿಫ್ರೆಂಟ್ ಟೆಕ್ನಾಲಜೀಸ್ ಹೇಗೆ ಯೂಸ್ ಮಾಡಿದೀವಿ, ರೈತರಿಗೆ ಇನ್ನೂ ಹೆಚ್ಚಿನ ಇಳುವರಿ ಬರೋದಕ್ಕೆ ಏನೇನೆಲ್ಲ ಮಾಡ್ಬೋದು, ಅಥವಾ ಅಡ್ವರ್ಸ್ ಎಫೆಕ್ಟ್ ಬಂದಾಗ ಏನೇನೆಲ್ಲ ಪ್ರಿಕಾಷನರಿ ತಗೋಬಹುದು ಅನ್ನೋ ಒಂದು ಐಡಿಯಾ ಇಟ್ಕೊಂಡು ಇಲ್ಲಿ ನಮ್ದು ಅದೊಂದು ಸ್ಟಾಲ್ ಇದೆ. ಇನ್ನೊಂದು ಬಂದು ಫುಡ್ ರಿಲೇಟೆಡ್, ಫುಡ್ ಇಂಜಿನಿಯರಿಂಗ್ ಅಂತ ನಾವು ಒಂದು ವಿಭಾಗದಲ್ಲಿ ಓದಿದ್ವಿ. ಹಾಗಾಗಿ ಅದರ ರಿಲೇಟೆಡ್ ಎಲ್ಲ ಫುಡ್ ಇಂದು ಫುಡ್ ಹೇಗೆ, ಅದ್ರ ಸೆಕ್ಯೂರಿಟಿ ಹೇಗೆ, ಫುಡ್ ಕ್ವಾಲಿಟಿ ಹೇಗೆ, ಆ ರಿಲೇಟೆಡ್ ಹಾಗೆ ಒಂದು ಫುಡ್ ಸ್ಟಾಲ್ ಇದೆ. ಮತ್ತೆ ಎಲ್ಲ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಳ್ಳಿ ಅಂತ ನಮ್ದು ಸ್ಟಾಲ್ ಅಲಾಟ್ಮೆಂಟ್ ಆಗಿರ್ಬೋದು, ಈ ತರದ್ದು ಇದೆ. ಸೊ ಓವರ್ ಆಲ್ ಆಗಿ ಫಾರ್ಮರ್ಸ್ ಗೆ ಏನೇನೆಲ್ಲ ಬೆನಿಫಿಟ್ ಆಗುತ್ತೆ ಮತ್ತೆ ಏನೇನೆಲ್ಲ ಡಿಸ್ಅಡ್ವಾಂಟೇಜಸ್ ಅವರಿಗಿದೆ ಅಂತ ನಾವು ತಿಳ್ಕೋಬೇಕು ಅನ್ನೋ ಒಂದು ಕಾರಣಕ್ಕೆ ನಮ್ಮನ್ನ ಇಲ್ಲಿ ಇದು ಹಾಕಿದೆ. ಈಗ ಒಬ್ಬ ಕೃಷಿ ವಿದ್ಯಾರ್ಥಿಯಾಗಿ ತಮಗೆ ಇಲ್ಲಿನ ವ್ಯವಸ್ಥೆ ಆಗಿರ್ಬೋದು ಅಥವಾ ಇಲ್ಲಿ ಬಂದಿರುವಂತಹ ಸ್ಟಾಲ್ಗಳಾಗಿರ್ಬೋದು, ಒಟ್ಟಾರೆಯಾಗಿ ಇದ್ರ ಅನುಭವ ಹೇಗಿದೆ ನಿಮಗೆ? ಸೊ ಇದು ಮೂರನೇ ವರ್ಷ ನನಗೆ, ಬಟ್ ತುಂಬಾನೇ ಎಲ್ಲ ಚೆನ್ನಾಗಿದೆ. ಪ್ರತಿ ವರ್ಷನೂ ಸುಮಾರು ರೈತರುಗಳು ಬರ್ತಾರೆ, ಬೇರೆ ಬೇರೆ ವಿಭಾಗದವರು ಅವರವರ ವ್ಯಾಪಾರನ ಮಾಡ್ಕೊಂಡು ಹೋಗ್ತಾರೆ. ಫುಡ್ ಇಂದ ಹಿಡಿದು ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸು, ಪ್ಲಾಂಟೇಷನ್ಸ್, ಸೀಡ್ಸ್, ಪ್ರತಿಯೊಂದನ್ನು ನೋಡಬಹುದು ನಾವಿಲ್ಲಿ. ಒಂದು ಮಗುಗೆ ಏನೇನೆಲ್ಲ ಅವಶ್ಯಕತೆ ಇದೆ ರೈತರ ಜೀವನದಲ್ಲಿ, ಏನೇನೆಲ್ಲ ಬರುತ್ತೆ ಅಂತ ಓವರ್ ಆಲ್ ಇದಕ್ಕೆ ಇದು ಫುಲ್ ನಮ್ಮ ಆಳ್ವಾಸ್ ವಿರಾಸತ್ ಎಕ್ಸಾಂಪಲ್ ಅಂತಾನೆ. ಓಕೆ, ಧನ್ಯವಾದಗಳು. ಹರೀಶ್ ಆದೂರ್ ಅವರ ಮಾತುಗಳಲ್ಲಿ ಆಳ್ವಾಸ್ ಕೃಷಿ ಮೇಳದ ವೈಶಿಷ್ಟ್ಯತೆಯನ್ನು ಕೇಳೋಣ. ಈಗ ನಮ್ಮ ಜೊತೆ ಇರುವವರು ಹರೀಶ್ ಆದೂರು. ನಮಸ್ಕಾರ. ನಮಸ್ತೆ ಸರ್. ಹರೀಶ್, ನೀವು ಹಲವಾರು ವರ್ಷಗಳಿಂದ ಈ ಮೂಡುಬಿದ್ರಿಯ ಸುತ್ತಮುತ್ತಲಿನ ಪರಿಸರವನ್ನು ಬಲ್ಲವರು, ಈಗ ತಮ್ಮದೇ ಆದಂತಹ ಒಂದು ಸ್ವಂತ ವಾಹಿನಿಯನ್ನು ಕೂಡ ಮಾಡಿಕೊಂಡಿದ್ದೀರಿ. ಮುಖ್ಯವಾಗಿ ಇಲ್ಲಿಯ ಈ ಕೃಷಿ ಮೇಳ ಮತ್ತೆ ಈ ಆಳ್ವಾಸ್ ಏನು ವಿರಾಸತ್ನ ವಸ್ತು ಪ್ರದರ್ಶನ, ಇದು ಯಾವ ತರ ಇದೆ ಅಂತ ನಿಮ್ಗೆ ಅನಿಸ್ತದೆ? ಸರ್, ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಆಳ್ವಾಸಿನ ಈ ಒಂದು ಕಾರ್ಯಕ್ರಮದ ಆರಂಭದಿಂದಲೂ ಕೂಡ ಇದರ ಜೊತೆ ತೊಡಗಿಸಿಕೊಂಡವ ನಾನು, ಒಂದು ಮಾಧ್ಯಮದಲ್ಲಿ ತೊಡಗಿಸಿಕೊಂಡಿದ್ದೇನೆ, ಇನ್ನೊಂದು ಸಂಸ್ಥೆಯ ಜೊತೆಗೆ ಸೇರ್ಕೊಂಡು ತೊಡಗಿಸಿದ್ದೇನೆ. ಹಾಗಾಗಿ ಇಲ್ಲಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಒಂದು ಶಿಸ್ತು ಅಂತ ಹೇಳುವಂತದ್ದು ತುಂಬಾ ಇಂಪಾರ್ಟೆಂಟ್. ಯಾವುದೇ ಬೇರೆ ಒಂದು ಕಾರ್ಯಕ್ರಮಗಳಿಗೆ ಹೋಲಿಸಿದರೆ ಆಳ್ವಾಸಿನ ಕಾರ್ಯಕ್ರಮದಲ್ಲಿ ಶಿಸ್ತು, ಸಮಯ ಪ್ರಜ್ಞೆ ಮತ್ತು ಕ್ಲೀನ್ನೆಸ್ ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದು ಈ ಬಾರಿ ಕೂಡ ಅದು ಮುಂದುವರೆದಿದೆ. ಪ್ರತಿಯೊಂದು ಕೂಡ ಒಂದಕ್ಕೊಂದು ವಿಭಿನ್ನ ಅಂತ ಹೇಳಬಹುದು. ಪ್ರತಿ ಬಾರಿ ವಿರಾಸತ್ ನೋಡುವಾಗ ಅಥವಾ ವಸ್ತು ಪ್ರದರ್ಶನ ಅಥವಾ ಯಾವುದೇ ಕಾರ್ಯಕ್ರಮ ನೋಡುವಾಗ ಇದು ಅದ್ಭುತ ಅಂತ ನಮಗೆ ಅನಿಸ್ತದೆ. ಈ ಬಾರಿ ಕೂಡ ಇದಕ್ಕೆ ಹೊರತಾಗಿಲ್ಲ. ಯಾಕಂತ ಹೇಳಿದ್ರೆ ಆರಂಭದಿಂದ ನಾವು ಏನು ಬರ್ತೇವಲ್ಲ, ಬರುವಲ್ಲಿಂದ ತೊಡಗಿ ಪ್ರತಿಯೊಂದು ಕೂಡ ಮಾದರಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಂದರಿಂದ ಒಂದು ವಿಭಿನ್ನ ರೀತಿಯಲ್ಲಿ ಇದೆ. ಪ್ರತಿಯೊಂದು ಕೂಡ ನೋಡಿಸುವಂತಹ ರೀತಿಯಲ್ಲಿ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ, ಅದು ಖುಷಿ ಕೊಡ್ತಾ ಇದೆ ಸರ್. ಹಲವಾರು ವರ್ಷಗಳಿಂದ ಬೇರೆ ಬೇರೆ ರೀತಿಯಲ್ಲಿ ಆಳ್ವಾಸ್ ನುಡಿಸಿರಿ ಇರಬಹುದು ಅಥವಾ ಬೇರೆ ಕಾರ್ಯಕ್ರಮಗಳು ಜಂಬೂರಿ ಇರಬಹುದು, ಇಂಥದ್ರಲ್ಲೆಲ್ಲ ಈ ರೀತಿಯ ವಸ್ತು ಪ್ರದರ್ಶನಗಳು ನಡ್ಕೊಂಡು ಬಂದಿವೆ. ಪ್ರತಿ ವರ್ಷವೂ ಜಾಸ್ತಿ ಆಗ್ತಾ ಇದೆ. ಒಟ್ಟಾರೆಯಾಗಿ ಇದರ ನಿರ್ವಹಣೆ ಮತ್ತೆ ಇದನ್ನ ಮಾಡಿದ ರೀತಿಯ ಬಗ್ಗೆ ಒಂದು ಮಾತು ಹೇಳಿ ಸರ್. ನಾನು ಈಗಾಗಲೇ ಹೇಳಿದಾಗಿ ಏನಂತ ಹೇಳಿದ್ರೆ ಆಳ್ವಾಸಿಗೆ ಆಳ್ವಾಸೇ ಸಾಟಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಪ್ರತಿಯೊಂದು ಕೂಡ ವಿಭಿನ್ನವಾಗಿರ್ತದೆ. ಏನೇ ಮಾಡಿದ್ರು ಹೊಸತನಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ, ಹೊಸ ರೀತಿಯಲ್ಲಿ ಅಚ್ಚುಕಟ್ಟುತನಕ್ಕೆ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿ ಅದನ್ನ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಒಮ್ಮೆ ಬಂದು ನೋಡಿದವರು ಕುಟುಂಬ ಸಮೇತರಾಗಿ ಬರಬೇಕು, ಮನೆಯ ಮಕ್ಕಳನ್ನು ಕರ್ಕೊಂಡು ಬರಬೇಕು, ಹಿರಿಯರನ್ನು ಕರ್ಕೊಂಡು ಬರಬೇಕು, ಎಲ್ಲಾ ವಯೋಮಾನದವರು ಇಲ್ಲಿ ಸೇರಿ ಇದನ್ನು ಆಸ್ವಾದಿಸಬೇಕು ಅಂತ ಹೇಳುವಂತದ್ದು ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರ ಕನಸು. ಅದನ್ನ ಅವರು ಸಾಕಾರ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಪ್ರತಿ ಒಂದು ಹಂತದಲ್ಲಿ ಇಲ್ಲಿ ಆವರಣವನ್ನ ಸಜ್ಜುಗೊಳಿಸುವಂತ ರೀತಿ ಇರಬಹುದು, 150 ಎಕರೆ ಆವರಣವನ್ನ ಈ ಒಂದು ವಿರಾಸತ್ತಿಗಾಗಿ ಹೇಗೆ ಜೋಡಣೆ ಮಾಡ್ತಾರೆ ಅದೆಲ್ಲವೂ ಕೂಡ ಒಂದು ವಿಶೇಷವಾದ್ದು. ಹಾಗಾಗಿ ನನಗೆ ಅನಿಸ್ತಾ ಇದೆ ಇದು ಒಂದು ಕೇವಲ ಒಬ್ಬ ವ್ಯಕ್ತಿಯಿಂದ ಮಾಡಲಿಕ್ಕೆ ಸಾಧ್ಯ, ಅದು ಯಾರಂತ ಹೇಳಿದ್ರೆ ಡಾಕ್ಟರ್ ಮೋಹನ್ ಅವರಿಂದ ಮಾತ್ರ ಮಾಡಲಿಕ್ಕೆ ಸಾಧ್ಯ ಅಂತ ನಾನು ಅನ್ಕೊಳ್ತಾ ಇದ್ದೇನೆ ಸರ್. ಕೃಷಿ ಮೇಳಗಳನ್ನು ಕೂಡ ತಾವು ಹಲವಾರು ಕಡೆ ನೋಡಿದ್ದೀರಿ. ಬೇರೆ ಬೇರೆ ಮೇಳಗಳಲ್ಲಿ ಬೇರೆ ರೀತಿಯ ಪ್ರಾತ್ಯಕ್ಷಗಳು ಇರ್ತವೆ, ವ್ಯವಸ್ಥೆಗಳು ಇರ್ತವೆ. ಈ ಕೃಷಿ ಮೇಳ ಅನ್ನುವಂತಹದ್ದು ಆಳ್ವಾಸ್ ವಿರಾಸತ್ ಅಥವಾ ಆಳ್ವಾಸ್ ನುಡಿಸಿರಿಯ ಒಂದು ಅವಿಭಾಜ್ಯ ಅಂಗ. ಈ ಕೃಷಿ ಮೇಳದ ಬಗ್ಗೆ ಇಲ್ಲಿಯ ವ್ಯವಸ್ಥೆಗಳ ಬಗ್ಗೆ ತಾವೇನು ಹೇಳಲಿಕ್ಕೆ ಬಯಸ್ತೀರಿ? ಸರ್, ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ರೆ ನನ್ನ ತುಂಬಾ ಆಸಕ್ತಿಯ ವಿಚಾರ. ಯಾಕಂತ ಹೇಳಿದ್ರೆ ಇಲ್ಲಿ ಏನು 1.5 ಎಕರೆಯಲ್ಲಿ ಒಂದು ಸಾವಯವ ಪದ್ಧತಿಯಲ್ಲಿ ಒಂದು ಕೃಷಿ ಮೇಳವನ್ನು ಆಯೋಜನೆ ಮಾಡಿದ್ದಾರೆ. ಇದರ ಆರಂಭದ ದಿನದಿಂದ ಇದು ಹೇಗೆ ಮುಂದುವರೆದಿದೆ ಹಂತ ಹಂತವಾಗಿ ನಾನು ನೋಡಿಕೊಂಡು ಬಂದವ. ಹಾಗಾಗಿ ನಾನು ಅದನ್ನು ಖುಷಿಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸಂಪೂರ್ಣ ಸಾವಯವ ರೀತಿಯಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಏನು ನಾವು ಬೆಂಗಳೂರು ಅಥವಾ ಮೈಸೂರುಗಳಲ್ಲಿ ಲಾಲ್ಬಾಗ್ಗಳಲ್ಲಿ ನೋಡುವಂತಹ ಹೂವು ಹಣ್ಣು ತರಕಾರಿಗಳನ್ನ ನಮ್ಮ ಮೂಡುಬಿದ್ರೆಯಲ್ಲಿ ನಮ್ಮ ಕರಾವಳಿಯಲ್ಲಿ ಕೂಡ ನಾವು ನೋಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳೋದನ್ನ ಈ ಒಂದು ಕೃಷಿ ಮೇಳ ಸಾಬೀತುಪಡಿಸಿದೆ. ಇಲ್ಲಿ ಒಂದು ಓಪನ್ ಗ್ರೌಂಡ್ ಅಲ್ಲಿ ಒಂದು ಕೃಷಿ ಮೇಳವನ್ನು ಮಾಡಿದ್ದಾರೆ, ಅದರ ಜೊತೆ ಮಲ್ಚಿಂಗ್ ಸಿಸ್ಟಮ್ ಅಲ್ಲಿ ಮಾಡಿದ್ದಾರೆ, ಮತ್ತೊಂದು ಗ್ರೋ ಬ್ಯಾಗ್ಗಳಲ್ಲಿ ತರಕಾರಿಯನ್ನು ಬೆಳೆದಿದ್ದಾರೆ. ಇದೆಲ್ಲವೂ ಕೂಡ ಏನಂತ ಹೇಳಿದ್ರೆ ಒಂದು ಮಾದರಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಾವೇನು ಇಲ್ಲಿ ಒಂದು ಆನೆಕೊಂಬು ಬೆಂಡೆಯನ್ನು ನೋಡಬಹುದು ಅಥವಾ ಬಿಳಿ ಬೆಂಡೆಯನ್ನು ನೋಡಲಿಕ್ಕೆ ಸಾಧ್ಯ ಇದೆ. ಒಂದು 15 ರೀತಿಯ ಬೆಂಡೆಗಳು ಇಲ್ಲಿವೆ. ಅದೇ ರೀತಿ 15 ರೀತಿಯ ಬದನೆಗಳನ್ನ ನಾವು ನೋಡ್ತೇವೆ. ಬೇರೆ ಬೇರೆ ಬೆಂಡೆ ತೊಂಡೆ ತರಕಾರಿಗಳು, ಹಣ್ಣುಗಳು, ಸೋರೆಕಾಯಿ ಒಂದು 6 ಫೀಟ್ ಉದ್ದ ಸೋರೆಕಾಯಿ, ಹೀಗೆ ಹಲವು ವೈವಿಧ್ಯಮಯ ತರಕಾರಿಗಳನ್ನ ಇಲ್ಲಿ ಬೆಳೆದಿದ್ದಾರೆ. ಅದೆಲ್ಲವೂ ಕೂಡ ಪ್ರಕೃತಿ ವಿಕೋಪದ ನಡುವೆ ಕೂಡ ಇಷ್ಟೊಂದು ಅದ್ಭುತ ರೀತಿಯಲ್ಲಿ ಮೂಡಿ ಬಂದಿರುವುದು ಅದೊಂದು ನಾನೇನಾದ್ರು ಸಮಾಜಕ್ಕೆ ಕೊಡಬೇಕು ಅಂತ ಹೇಳುವಂತಹ ಒಂದು ಉತ್ತಮ ಮನಸ್ಥಿತಿಗೆ ಒಂದು ಉದಾಹರಣೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಕೃಷಿಯಿಂದ ಯುವಜನತೆ ವಿಮುಖರಾಗ್ತಾರೆ ಅಂತ ಹೇಳ್ತಾರೆ. ಅವರೆಲ್ಲರೂ ಕೂಡ ಒಮ್ಮೆ ಕೃಷಿ ಈ ಒಂದು ಕೃಷಿ ಮೇಳವನ್ನು ನೋಡಿದ್ದೇ ಆದ್ರೆ ನಾವು ಕೂಡ ಕೃಷಿಯನ್ನು ಮಾಡಬಹುದು ಅಂತ ಹೇಳುವುದನ್ನ ಅಭ್ಯಸಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಿಂತ ಹೆಚ್ಚಾಗಿ ಏನೊಂದು ನಮ್ಮ ತಾರಸಿಯಲ್ಲಿ ಕೃಷಿ ಮಾಡಲಿಕ್ಕೆ ಬೇಕಾದಂತಹ ರೀತಿಯಲ್ಲಿ ಒಂದು ಗ್ರೋ ಬ್ಯಾಗ್ ಮೂಲಕ ಒಂದು ಬೆಳೆಯನ್ನು ಬೆಳೆದಿದ್ದಾರಲ್ಲ, ಅದೊಂದು ಮಾದರಿ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಸರ್. ಅಂತಿಂತೂ ಒಟ್ಟಾರೆಯಾಗಿ ನಾವು ಇದನ್ನ ಸ್ವಂತವಾಗಿ ನೋಡಬೇಕು, ನೋಡಿ ಅನುಭವಿಸಬೇಕು, ಆ ರೀತಿಯಲ್ಲಿ ಕೃಷಿ ಮೇಳ ಮೂಡಿ ಬಂದಿದೆ ಸರ್. ಒಳ್ಳೆಯದು, ನಮಸ್ಕಾರ. ನಮಸ್ಕಾರ ಸರ್. ಭರತ್ ಜೈನ್ ಅವರು ವಿರಾಸತ್ ಅನುಭವವನ್ನು ಈ ರೀತಿ ತಿಳಿಸುತ್ತಾರೆ. ಈಗ ನಮ್ಮ ಜೊತೆಗೆ ಜೈನ್ ರೆಸ್ಟೋರೆಂಟ್ ನ ಭರತ್ ಜೈನ್ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ನಮಸ್ತೆ ಸರ್. ಹೇಗಿದೆ ಇಲ್ಲಿ ಅನುಭವ ನಿಮಗೆ? ಸರ್ ತುಂಬಾ ಖುಷಿಯಾಗುತ್ತೆ. ಅಂದ್ರೆ ಆಳ್ವಾಸ್ ವಿರಾಸತ್ ಅಂದ್ರೆ ಎಲ್ರು ಅಂದ್ರೆ ಸ್ಟಾಲ್ನವರು ಎಲ್ಲ ಕಡೆ ಕೆಲವು ಸ್ಟಾಲ್ನವರು ಮಾತ್ರ ಇರ್ತಾರೆ. ಅಂದ್ರೆ ಇಲ್ಲಿ ಎಲ್ಲ ಸ್ಟಾಲ್ನವರು ಅಂದ್ರೆ ಒಟ್ಟು ಆಗುವಂತ ಎಲ್ರಿಗೊಂದು ಖುಷಿಯ ವಿಷಯ. ಅಂದ್ರೆ ಎಲ್ರಿಗೂ ವ್ಯಾಪಾರ ಆಗುವಂಥದ್ದು, ತುಂಬಾ ಮಕ್ಕಳೆಲ್ಲ ಎಲ್ಲಿ ಸೇರಿ ಎಲ್ಲರೂ ಒಟ್ಟಿಗೆ ಸೇರುವಂಥದ್ದು, ಹಾಗೆ ತುಂಬಾ ಒಂದು 4-5 ದಿನ ಎಲ್ರಿಗೂ ಸಂತೋಷದ ವಿಷಯ. ಹಾಗೆ ನಿಮ್ಮಲ್ಲಿ ಏನು ವಿಶೇಷ ಇದೆ ಇಲ್ಲಿ? ನಮ್ಮಲ್ಲಿ ಜೈನ್ ರೆಸ್ಟೋರೆಂಟ್ ಅಂತ ಎಲ್ಲ ನಮ್ಮ ಲೈವ್ ಆಗಿ ದೋಸೆ ಎಲ್ಲ ದೋಸೆ ಮಸಾಲ ದೋಸೆ ತುಪ್ಪ ದೋಸೆ ಸಾದಾ ದೋಸೆ ಹಾಗೆ ಒಂದು ಕಡೆ ಎಣ್ಣೆ ತಿಂಡಿಗಳು ಗೋಳಿ ಬಜೆ ಹಾಗೆ ಎಣ್ಣೆ ಕರಿದ ತಿಂಡಿ ಎಲ್ಲ ಇದೆ. ಹಾಗೆ ಫ್ರೈಡ್ ರೈಸ್ ನೂಡಲ್ಸ್ ಗೋಬಿ ಹಾಗೆ ಬೆಳಿಗ್ಗೆಯಿಂದಲೇ ಸ್ಟಾರ್ಟ್ ಆಗುತ್ತೆ. ನಾವು ಅಂದರೆ ಸ್ಟಾಲ್ನವರೆಲ್ಲ ಬೆಳಿಗ್ಗೆ ಇರ್ತಾರೆ, ಬೆಳಿಗ್ಗೆ 6 ಗಂಟೆಗೆ ನಾವು ಓಪನ್ ಮಾಡ್ತೀವಿ, ರಾತ್ರಿ 11-12 ಗಂಟೆವರೆಗೂ ಕಂಟಿನ್ಯೂಸ್ ರನ್ನಿಂಗ್ ಇರುತ್ತೆ. ನಿಮಗೆ ಎಷ್ಟು ವರ್ಷದ ಅನುಭವ ಇದೆ ಇಲ್ಲಿ ಬಂದು? ಅನುಭವ ಅಂದರೆ ಸರ್ ನಾವು ಹೊರಗಡೆ ಇವೆಂಟ್ ಎಲ್ಲ ಮಾಡ್ತೀವಿ, ವಿರಾಸತ್ತಲ್ಲಿ ಒಂದು 3-4 ವರ್ಷದಿಂದ ಮಾಡ್ತಾ ಇದ್ದೀವಿ. ಈಗ ಒಂದು ಹೋಟೆಲ್ ಮಾಡಬೇಕಾದ ವ್ಯವಸ್ಥೆಗಳು ಕೂಡ ಬೇಕಾಗ್ತವೆ, ಅದರ ವ್ಯವಸ್ಥೆ ಹೇಗಿದೆ ಇಲ್ಲಿ? ವ್ಯವಸ್ಥೆ ಅಂದರೆ ತುಂಬ ಬಾಕಿ ಸ್ಟಾಲ್ಗಳಂದ್ರೆ ಅಷ್ಟು ಏನು ಬಂದು ಅವರೇ ಸೆಟ್ ಮಾಡುವಂಥ ಸರ್. ನಾವಂದರೆ ಸಾಧಾರಣ ಒಂದು 50-60 ಜನ ವರ್ಕರ್ಸ್ ಇದ್ದೇವೆ, ತುಂಬ ಸ್ವಲ್ಪ ಕಷ್ಟ ಇದೆ ಆದರೂ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ಮತ್ತೆ ಇಲ್ಲಿ ಬರುವ ಗ್ರಾಹಕರ ಬಗ್ಗೆ ಹೇಳೋದಾದ್ರೆ ಯಾವ ರೀತಿಯ ಗ್ರಾಹಕರು ಇಲ್ಲಿ ಜಾಸ್ತಿ ಬರ್ತಾರೆ? ಎಲ್ಲರೂ ಅಂದರೆ ಸೆಟ್ ಆಗಿದ್ದಾರೆ ಕೆಲವರು, ಅಂದರೆ ಫಸ್ಟ್ ವರ್ಷದಿಂದ. ಈಗ ಅಂದರೆ ನಮಗೆ ಎಲ್ಲರಿಗೂ ಅವರಿಗೂ ಊಟದೆಲ್ಲ ಗೊತ್ತಿದೆ, ಮಧ್ಯಾಹ್ನ ಊಟ ಸಿಗುತ್ತೆ. ಈಗ ಬೇರೆ ಕಡೆ ಎಲ್ಲ ಊಟ ಇಲ್ಲ, ಮೊದಲೆಲ್ಲ ವಿರಾಸತ್ತಲ್ಲಿ ಊಟ ಇತ್ತು ಮಕ್ಕಳಿಗೆಲ್ಲ. ಇವಾಗ ಅಂದರೆ ನಮ್ಮಲ್ಲಿಗೆ ಬರಬೇಕು, ಸಾಧಾರಣ ಸ್ಟಾಲ್ನವ್ರಿಗೆ ಸಾಧಾರಣ ಎಲ್ರಿಗೂ ಗೊತ್ತಾಗಿದೆ. ಹಾಗೆ ಮತ್ತೆ ಸ್ವಚ್ಛತೆ ಬಗ್ಗೆ ಆದ್ಯತೆ ಕೊಡಬೇಕಾಗುತ್ತೆ, ಇದು ಯಾವ ರೀತಿಯಾಗಿ ನಡೀತಾ ಇದೆ ಇಲ್ಲಿ? ಸ್ವಚ್ಛತೆ ಅಂದ್ರೆ ನಾವು ನಮ್ಮ ಕಡೆಯಿಂದ ಮಾಡ್ತೇವೆ, ಮತ್ತೆ ಅವರ ಆಳ್ವಾಸಿಂದ ತುಂಬಾ ರೆಸ್ಪಾನ್ಸ್ ಇದೆ. ಅಂದ್ರೆ ಅವ್ರ ವರ್ಕರ್ಸ್ ಎಲ್ಲ ಬಿಟ್ಟು ಕ್ಲೀನ್ ಮಾಡಿಕೊಂಡು ಅವರೇ ಅಂದ್ರೆ ಎಲ್ಲ ಟೈಮ್ ಟೈಮ್ ಅವರೇ ಬಂದು ಕ್ಲೀನ್ ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ, ಅದಕ್ಕಿಂತಲೇ ಜನ ಬಿಟ್ಟಿದ್ದಾರೆ. ಹಾಗೆ ಒಟ್ಟಾರೆ ನಿಮ್ಗೆ ಇಲ್ಲಿ ಸಮಾಧಾನ ಇದೆ, ತುಂಬಾ ಖುಷಿ ಆಗುತ್ತೆ ಸರ್. ಆಳ್ವಾಸ್ ಆಯುರ್ವೇದ ಆಸ್ಪತ್ರೆಯ ವೇದ ಪ್ರಕಾಶ್ ಅವರಿಂದ ಈಗ ಮಾಹಿತಿಯನ್ನ ಕೇಳಿ. ಈಗ ನಮ್ಮ ಜೊತೆಗೆ ಆಳ್ವಾಸ್ ಆಯುರ್ವೇದ ಆಸ್ಪತ್ರೆಯ ವೇದ ಪ್ರಕಾಶ್ ಅವರಿದ್ದಾರೆ. ಸರ್, ಈ ಒಂದು ನಿಮ್ಮ ಸ್ಟಾಲ್ ಇಟ್ಕೊಂಡಿದ್ದೀರಲ್ಲ, ಇದರಲ್ಲಿ ಏನೆಲ್ಲ ಮಾಹಿತಿಗಳನ್ನು ಕೊಡ್ತೀರಲ್ಲಿ? ನಮ್ಮಲ್ಲಿ ಅಂದ್ರೆ ಜನರಲ್ ಹೆಲ್ತ್ ಚೆಕಪ್, ಮತ್ತೆ BP ಶುಗರ್ ಈ ಎಲ್ಲ ಹೆಲ್ತ್ ಚೆಕಪ್ ಅನ್ನು ನಾವು ಮಾಡ್ತಿದ್ದೇವೆ. ಅದಲ್ಲದೆ ನಮ್ಮಲ್ಲಿ ಸ್ವರ್ಣ ಸಂಜೀವಿನಿ ಇದರ ಬಗ್ಗೆ ಮಾಹಿತಿಯನ್ನು ನಾವು ಸಹ ಕೊಡ್ತಿದ್ದೇವೆ. ಅದಲ್ಲದೆ ಬೇರೆ ಕಣ್ಣಿನದ್ದಾಗಿರ್ಬೋದು, ಮತ್ತೆ ಬೇರೆ ಬೇರೆ ಆರೋಗ್ಯ ಸಂಬಂಧಪಟ್ಟ ಎಲ್ಲ ಮಾಹಿತಿಗಳನ್ನು ನಾವಿಲ್ಲಿ ಒದಗಿಸಿದ್ದೇವೆ. ಮತ್ತೆ ಇದೇ ಅಲ್ಲದೆ ಬೇರೆ ನಮ್ಮಲ್ಲಿ ವರ್ಷ ವರ್ಷವೂ ಸ್ಟಾಲ್ಗಳು ಹಾಕ್ತಾ ಇದ್ದೇವೆ ನಾವು. ಆದರೆ ಜನಗಳ ರೆಸ್ಪಾನ್ಸ್ ಚೆನ್ನಾಗಿದೆ ಇದರಿಂದ ಮುಖಾಂತರ. ಆದರೆ ಹಾಸ್ಪಿಟ್ಲಿಗೆ ಬಂದು ಅವರು ಈ ಇದು ಚೆಕಪ್ ಮಾಡ್ತಿದ್ದಾರೆ ಬಂದು. ಈ ಎಲ್ಲ ವಿಷಯವನ್ನು ನಾವು ಇಲ್ಲಿ ನೀಡ್ತಾ ಇದ್ದೇವೆ ಮಾಹಿತಿಯನ್ನು. ಇಲ್ಲಿ ಈಗ ಚೆಕಪ್ ಮಾಡಿದ ನಂತರ ಅವ್ರಿಗೆ ಏನಾದರೂ ಆರೋಗ್ಯ ಸಮಸ್ಯೆ ಇದ್ರೆ ಅದಕ್ಕೆ ಏನ್ ಮಾಡ್ತೀರಾ ಇಲ್ಲಿ? ಅಂದ್ರೆ ಡೈರೆಕ್ಟ್ ಹಾಸ್ಪಿಟಲ್ ನಮ್ದು ಇಲ್ಲೇ ಇದೆ, ಆಯುರ್ವೇದ ಹಾಸ್ಪಿಟಲ್. ಅಲ್ಲಿ ಬಂದು ನಾವು ಪುನಃ ಅದರ ಸೆಕೆಂಡ್ ಟೈಮ್ ಇದು ಮಾಡಬಹುದು. ಕಾರ್ಡ್ ಮಾಡಿದ್ರೆ ಅಲ್ಲಿ ಬಂದು ಕಾರ್ಡ್ ಮಾಡಿದ್ರೆ ಯಾವ ಈ ರೀತಿ ಕ್ಯಾಂಪ್ಗೆ ಬಂದಿದ್ದೇವೆ ಅಂತ ಹೇಳಿ ಇದನ್ನು ಮುಂದುವರಿಸಿಕೊಂಡು ಹೋಗ್ಬೋದು. ಅಲ್ಲಿ ನುರಿತ ತಜ್ಞರಿಂದ ಅವರಿಗೆ ಸರಿಯಾದ ಮಾಹಿತಿಯ ನೀಡಬಹುದು. ಹಾಗಾಗಿ ನಮ್ಮಲ್ಲಿ ಪಂಚಕರ್ಮ ಮತ್ತೆ ಇದು ಶಲ್ಯ ಈ ಎಲ್ಲ ಶಾಲಕ್ಕೆ ಮುಂತಾದ ವಿಭಾಗಗಳು ಇಲ್ಲಿ ನಾವು ಚಿಕಿತ್ಸೆಯನ್ನು ನೀಡ್ತಿದ್ದೇವೆ. ಧನ್ಯವಾದಗಳು. ಥ್ಯಾಂಕ್ ಯು. ಇದುವರೆಗೆ ಆಳ್ವಾಸ್ ವಿರಾಸತ್ನಲ್ಲಿ ನಿನ್ನೆ ಉದ್ಘಾಟನೆಗೊಂಡ ಕೃಷಿ ಮೇಳದಲ್ಲಿ ಪಾಲ್ಗೊಂಡವರ ಅಭಿಪ್ರಾಯಗಳನ್ನು ಕೇಳಿದಿರಿ. हमने फसल बीमा योजना को अधिक प्रभावी बनाया, उसके दायरे में

ಶಾಸ್ತ್ರಗಳ ಓದಿದರೇನು, ನೂರಾರು ಪುರಾಣವ ಮುಗಿಸಿದರೆ ಓದಿದರೇನು, ನೂರಾರು ಪುರಾಣವ ಮುಗಿಸಿದರೇನು, ಸಾರನ್ಯಾಯ ಕಥೆ ಕೇಳಿದರೇನು, ಸಾರನ್ಯಾಯ ಕಥೆ ಕೇಳಿದರೇನು, ಧೀರನಾಗಿ ತಾಪೇಳಿದರೇನು, ದೊರೆಯ ದಂಡ ಮುಕುತೇ ಗುರುವಿನ ಗುಲಾಮ ನಾಗುವ ತನಕ ದೊರೆಯ ದಂಡ ಮುಕುತೇ, ದೊರೆಯ ದಂಡ ಮುಕುತೇ. ಕೊರಳೊಳು ಮಾಲೆಯ ಧರಿಸಿದರೇನು, ಬೆರಳೊಳು ಜಪಮಣಿ ಎಣಿಸಿದರೇನು, ಕೊರಳೊಳು ಮಾಲೆಯ ಧರಿಸಿದರೇನು, ಬೆರಳೊಳು ಜಪಮಣಿ ಎಣಿಸಿದರೇನು,